ಕೇಳುಗರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗಾಂಧಿ ಸ್ವದೇಶಿ ಚಿಂತನೆಯ ಪ್ರಸ್ತುತತೆ ಈ ಕುರಿತು ಬ್ರಹ್ಮಾವರದ ಪೇತ್ರಿ ಎ ಮಂಜುನಾಥ ರಾವ್ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ, ಮಾರುಕಟ್ಟೆ ಧಾರಣೆ ಹಾಗೂ ಭಕ್ತಿಗೀತೆಯನ್ನು ಕೇಳುವಿರಿ. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳೋಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗ್ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ತರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು, ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಚೈತ್ರ ವೈಶಾಖ ಮಾಸ ವಸಂತ ಋತು, ಮಾರ್ಚ್ ಮೇ ಮಧ್ಯೆ ಗಿಡಮರಗಳು ಚಿಗುರಿ ಹೂ ಮೂಡುವ ಸುಂದರ ಕಾಲ. ಜೀರ್ಣಶಕ್ತಿ ಕಡಿಮೆ ಇರುವ ಈ ಸಮಯದಲ್ಲಿ ಹಳೆಯ ಗೋಧಿ ಅಕ್ಕಿಯಿಂದ ಮಾಡಿದ ಪದಾರ್ಥ, ಜೇನುತುಪ್ಪ, ಸಿಹಿ ಮಾವಿನ ರಸ, ಶುಂಠಿ ಕಷಾಯ ಅತ್ಯುತ್ತಮ. ಹಗಲು ನಿದ್ದೆ ನಿಷಿದ್ಧ. ವ್ಯಾಯಾಮ, ಬಿಸಿ ನೀರಿನ ಸ್ನಾನ ಕಡ್ಡಾಯ. ಸಮರ್ಪಕ ಆಹಾರ ಪದ್ಧತಿ ವಸಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈಗ ಕೇಳಿ ಗಾಂಧಿ ಸ್ವದೇಶಿ ಚಿಂತನೆಯ ಪ್ರಸ್ತುತತೆ ಈ ಕುರಿತು ಬ್ರಹ್ಮಾವರದ ಪೇತ್ರಿ ಎ ಮಂಜುನಾಥ ರಾವ್ ಅವರೊಂದಿಗೆ ಸಂದರ್ಶನ. ಅರೂರು ಮಂಜುನಾಥ ರಾವ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಅಕ್ಟೋಬರ್ 2 ಗಾಂಧಿ ಜಯಂತಿ, ಈ ಹಿನ್ನೆಲೆಯಲ್ಲಿ ಗಾಂಧಿ ಚಿಂತನೆ ಏನು ಹಾಗೂ ಸ್ವದೇಶಿ ಚಿಂತನೆ ಮತ್ತು ಗಾಂಧೀಜಿಯ ಒಂದು ತತ್ವಗಳು ಇವತ್ತು ಕೂಡ ಎಷ್ಟರ ಮಟ್ಟಿಗೆ ಪ್ರಸ್ತುತ, ಈ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಓಕೆ, ಹೇಳಿ. ಈಗ ಗಾಂಧೀಜಿಯವರು ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಸ್ವಾತಂತ್ರ್ಯ ಚಳವಳಿಯನ್ನು ನಡೆಸಿದವರು ಅಂತ ನಾವು ಹೇಳ್ತೀವಿ. ಹಾಗೆಯೇ ಈ ಗಾಂಧೀಜಿಯವರ ಒಂದು ಸ್ವದೇಶಿ ಚಿಂತನೆಯೂ ಕೂಡ ಆ ಸಮಯದಲ್ಲಿ ಹೆಚ್ಚು ಪ್ರಸ್ತುತವಾಗಿತ್ತು ಅಂತ. ಹೇಗಿತ್ತಂದ ಒಂದು ಪರಿಸ್ಥಿತಿ ಹೇಗಿತ್ತು ಆವಾಗ ಸ್ವಾತಂತ್ರ್ಯದ ಸಮಯದಲ್ಲಿ? ಗಾಂಧೀಜಿಯವ್ರ ಬಗ್ಗೆ ಹೇಳಬೇಕಂದ್ರೆ, ಸ್ವಾತಂತ್ರ್ಯ ಹೋರಾಟ ಮಾಡಿದ್ದವರು ಸ್ವಲ್ಪ, ಅದೇನು ಬಹಳ 10% ಇರ್ಬೋದು ಅಷ್ಟೇ. ಅವರು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಜನ ಹೇಗೆ ಬದುಕಬೇಕಿಲ್ಲಿ, ದೇಶ ಸ್ವತಂತ್ರ ಸಾಲದು, ಪ್ರತಿಯೊಬ್ಬನು ಸ್ವತಂತ್ರನಾಗಬೇಕು, ಆ ಒಂದು ಅಟ್ಮಾಸ್ಫಿಯರಿಗೆ ಅವರು ಹೋರಾಡಿದರು. ಆಮೇಲೆ ಪುಸ್ತಕಗಳು, ಅವರೊಂದು ಹಿಂದ್ ಸ್ವರಾಜ್ ಒಂದು ಪುಸ್ತಕ ಭಾಳ ಚೆನ್ನಾಗಿದೆ, ಅದನ್ನು ಅದರೆಲ್ಲ ಕ್ಲಿಯರ್ ಆಗಿ ಅಂದರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಭಾರತ ಹೇಗಿರಬೇಕು ಅಂತ. ನಮಗದು ಆ್ಯಕ್ಚುಲಿ ಎಲ್ಲಿಯೂ ಅದು ಸ್ವರಾಜ್ ಹಿಂದ್ ಪುಸ್ತಕ ಎಲ್ಲಿಯೂ ಸಿಗ್ತಾ ಇಲ್ಲ, ಈಗ ಓದೋದಿಲ್ಲ ಜನ ಅದನ್ನ. ಬಟ್ ನನಗೆ ಅನಿಸ್ತದೆ ಅದು ನಿಮಗೆ ಶಿಕ್ಷಣದಲ್ಲಿ ಬರಬೇಕು, ಬಂದರೆ ಮಾತ್ರ ಗಾಂಧೀಜಿಯವರ ಮನಸ್ಸು ಹೇಗಿತ್ತು, ಅವರ ಈ ಬಡತನ ರಹಿತ ಒಂದು ಸಮಾಜವನ್ನು ರೂಪಿಸಲಿಕ್ಕೆ ಎಷ್ಟು ಹೋರಾಡಿದರು ಅಂತ. ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದು ಬಹಳ ಕಮ್ಮಿ ಅವರು, ಅವರು ಒಂದು ಮುಂದಾಳತ್ವತೆ ವಹಿಸಿದ ಬಿಟ್ಟರೆ ಹೋರಾಡಿದ್ದೆಲ್ಲ ಅವರ ಫಾಲೋವರ್ಸ್. ಹೌದು. ಅದರಿಂದ ನಮಗೆ ಈ ಪಿತಾಮಹ, ಸ್ವದೇಶಿ ಚಿಂತನೆಯ ಪಿತಾಮಹ ಅಂತ ಹೇಳ್ಬೋದು ಗಾಂಧೀಜಿಯನ್ನು. ಬಹುಶಃ ಪ್ರಪಂಚದಲ್ಲಿ ಎಲ್ಲಿಯೂ ಆಗಿಲ್ಲ ಇದು. ಇದು ಭಾರತದ ವಿಶಿಷ್ಟತೆ. ಸ್ವಾತಂತ್ರ್ಯ ಸಿಕ್ಕಲಿಕ್ಕೆ ಸ್ವದೇಶಿ ಮತ್ತು ಸ್ವಾವಲಂಬನೆ ಇದು ಬೇಕು. ಆಮೇಲೆ ಮಂಜುನಾಥ್ರವರ, ನೀವು ಒಂದು ಮಾತನ್ನು ಹೇಳಿದ್ರಿ, ಈ ಸ್ವಾತಂತ್ರ್ಯ ಅನ್ನುವಂಥದ್ದು ಬರೀ ದೇಶಕ್ಕೆ ಸಿಗುವಂತಹ ಸ್ವಾತಂತ್ರ್ಯ ಅಲ್ಲ, ವ್ಯಕ್ತಿಗತವಾಗಿಯೂ ಕೂಡ ಸ್ವಾತಂತ್ರ್ಯ ಸಿಗಬೇಕು ಅಂತ. ಬಹಳ ಒಳ್ಳೆಯ ಮಾತು ಇದು, ಇದನ್ನು ಸ್ವಲ್ಪ ವಿಶದೀಕರಿಸಿ ಒಂದು ಸ್ವಲ್ಪ ವಿವರಣೆ ಕೊಡಿ. ಓಕೆ, ನಮ್ಗೆ ದೇಶ ಸ್ವಾತಂತ್ರ್ಯ ಸಿಕ್ಕುವುದು ದೊಡ್ಡ ಮಟ್ಟದಲ್ಲಿದೆ. ನಿಮ್ಮ ಇಂಡಿವಿಜುವಲ್ ಅಂದ್ರೆ ನಿಮ್ಮ ವೈಯಕ್ತಿಕವಾಗಿ ನೀವು ಸ್ವತಂತ್ರ ಆಗಬೇಕು. ಯಾವ ರೀತಿ ಅಂದ್ರೆ ನಿಮ್ಗೆ ಬೇಕಾದ ವಸ್ತುಗಳನ್ನು, ನಿಮಗೆ ಬೇಕಾದ ಏನೇನು ಅವಶ್ಯಕತೆಗಳಿದಾವೆ, ಮೂಲಭೂತ ಅವಶ್ಯಕತೆಗಳು, ಹೌದು, ಅದು ನೀವೇ ಉತ್ಪಾದನೆ ಮಾಡಬೇಕು, ತಯಾರು ಮಾಡಬೇಕು, ಅದರಲ್ಲೇ ಸಂತೋಷ ಕಾಣಬೇಕು, ತೃಪ್ತಿ ಕಾಣಬೇಕು. ನಾವು ಅದೆಲ್ಲ ಇದ್ದುಕೊಂಡು ನಮಗೆ ಅತೃಪ್ತಿ ಇದ್ರೆ, ಇದು ಸಾಲದು ನಾನು ಮಾಡಿದ್ದೆ ಅಂತ ಹೇಳಿದ್ರೆ, ಅದು ಅಲ್ಲಿ ನಿಮಗೆ ಸಮಸ್ಯೆ ಬರ್ತದೆ. ಸೊ ಇದ್ದದ್ರಲ್ಲಿ ತೃಪ್ತಿ ಪಡುವಂಥದ್ದು ಬಹಳ ಇದು ಸಾಣಂಗೆ ಇದು ಎಂಥದ್ದು ನಿಮ್ಮ ಗೀತೆಯ ಕಾಲದಿಂದಲೂ ಇದು ಪ್ರಸ್ತುತ ಇದೆ. ಆ್ಯಕ್ಚುಲಿ ಅಂದರೆ ನಾವು ಪ್ರತಿಯೊಬ್ಬರೂ ನಮ್ಮ ಮಟ್ಟದಲ್ಲಿ ಸ್ವತಂತ್ರರಾಗಿ ಬೇರೆಯವರ ಮೇಲೆ ಸ್ವಾವಲಂಬನೆ ಅಂತ, ಬಹಳ ಅವರದ್ದು ಸ್ವದೇಶಿ ಸ್ವಾವಲಂಬನೆ ಎರಡು ಒಟ್ಟಿಗೆ ಹೋಗ್ತಿತ್ತು. ಬರೀ ಸ್ವದೇಶಿ ಅಲ್ಲ, ಅದರಲ್ಲಿ ನೀವು ಮಾರುವಂಥ ಐಟಮ್ಗಳನ್ನು ಜಾಸ್ತಿ ಇದು ಮಾಡಬೇಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿ, ಅದು ಆದದ್ರಲ್ಲಿ ತೃಪ್ತಿ ಕಾಣಿ ಅಂತ. ನಾವೀಗ ತೃಪ್ತಿ ಕಾಣ್ತಾ ಇಲ್ಲ, ನಮಗೆ ಒಂದು ಸೈಕಲ್ಲು ಇದ್ದರೆ ಮೋಟ್ರ್ ಬೈಕ್ ಬೇಕಂದ್ರೆ, ಮೋಟ್ರ್ ಬೈಕ್ ಇದ್ದರೆ ಕಾರು, ಕಾರ್ ಇದ್ದರೆ ಮತ್ತೆ ಒಂದು ದೊಡ್ಡ ಕಾರು, ಇದಕ್ಕೆ ನಮಗೆ ತೃಪ್ತಿಯೇ ಇಲ್ಲ. ಈ ತೃಪ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು, ಇದು ಇಂಡಿವಿಜುವಲ್ ಆಗಿ ಬರಬೇಕು. ಇದು ನಿಮಗೆ ಸರ್ಕಾರ ಅದು ಇದು ಏನು ಸವಲತ್ತುಗಳು ಕೊಟ್ಟರು ಕೂಡ ಬರುವುದಿಲ್ಲ ಸರಿ, ಅದು ಬರಲಿ, ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ, ಬರ್ತದೇ ಇಲ್ಲ, ಇದು ತಪ್ಪಿದೀವಿ ನಾವು ಆ್ಯಕ್ಚುಲಿ. ಈಗ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಬಹುಶಃ ಈ ಸ್ವದೇಶಿ ಆಂದೋಲನದ ಒಂದು ಅಂಗವಾಗಿ ಚರಕವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೀವಿ. ಹೌದು, ಈ ಬಗ್ಗೆ ಹೇಳಿ. ಗಾಂಧಿಯವರಿಗೆ ಅದ್ರ ಬಗ್ಗೆ ಚಿಂತನೆ ಅಂದರೆ ಭಾರತ ಸ್ವತಂತ್ರ ಆದಮೇಲೆ ಹೇಗೆ ಬದುಕಬೇಕು ಅಂತ, ಅದಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡಿದ್ರು ಅವರು. ಸ್ವಾತಂತ್ರ್ಯದ ಆ ಹೊತ್ತಿನಲ್ಲೇ ಕೂಡ ಸ್ವದೇಶಿ ಚಳವಳಿ ಆಂದೋಲನ ಅವರದ್ದು ಮೇನ್ ಇದಾಗಿತ್ತು, ಗುರಿಯಾಗಿತ್ತು. ನಿಮಗೆ ಈಗಲೇ ಅದನ್ನು ಸ್ವದೇಶಿ ವಸ್ತುಗಳನ್ನು ಮತ್ತು ಸ್ವಾವಲಂಬನೆ ಬದುಕನ್ನು ಹೇಳಿಕೊಟ್ರೆ ಅಥವಾ ನೀವು ಆಚರಿಸಿದರೆ ಮುಂದಿನ ತಲೆಮಾರು ಅದನ್ನು ಫಾಲೋ ಮಾಡ್ತಾರೆ, ಅಷ್ಟೇ ಸಾಕು. ಆಗಲಿಲ್ಲ ದೊಡ್ಡದಷ್ಟಾತ್, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ದಿಕ್ಕು ಬದಲಾಗಿ ಹೋಯಿತು, ಅನುಭವಿಸ್ತಿದ್ದೀವಿ ನಾವೀಗ. ಈಗ ಸ್ವಾತಂತ್ರ್ಯದ ನಂತರ ಬಹಳಷ್ಟು ವರ್ಷಗಳು ಕಳೆದು ಹೋಗಿವೆ, 60-70 ವರ್ಷ ಈ ಒಂದು ಹಿನ್ನೆಲೆ ಅಥವಾ ಈ ಒಂದು ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದಾಗ ಮತ್ತೆ ಈ ಒಂದು ಸ್ವದೇಶಿ ಚಿಂತನೆಯ ಒಂದು ಅನಿವಾರ್ಯತೆ ಇದೆಯಾ ಅಂತ? ಖಂಡಿತ ಇದೆ ಸರ್, ನಮಗೆ ಅದರಲ್ಲೇ ಈಗ ಹಳ್ಳಿಯಲ್ಲಿ ಅಷ್ಟು ನಗರ ಪ್ರದೇಶಗಳಲ್ಲಿ ಬಿಡಿ ಅದು ಹೇಗೋ ಬದುಕ್ತಾರೆ ಎಲ್ಲ ಮಾಡ್ತಾರೆ, ಬಟ್ ಹಳ್ಳಿಯಲ್ಲಿ ಈಗಲೂ ಇದು ಅಗತ್ಯ ಇದೆ. ಉದಾಹರಣೆಗೆ ಈಗ ಹಳ್ಳಿಗಳ ನಗರ ಆಗ್ತಾ ಇದೆಯಲ್ಲ, ಹಳ್ಳಿಗಳನ್ನ ಜನ ಎಲ್ಲ ಹೋಗಿ ಪೇಟೆಗೆ ಹೋಗ್ತಾರೆ. ಎಕ್ಸಾಕ್ಟ್ಲಿ, ಅವರು ನಾವು ಹಳ್ಳಿಯಲ್ಲಿ ಏನು ಉಪಯೋಗ ಇಲ್ಲ, ಈವನ್ ನಿಮಗೆ ಬೆಳೆ ಬೆಳೀಲಿಕ್ಕೆ ಮೊದಲು ಕೂಲಿಯವರು ಬೇಕಷ್ಟು ಸಿಗ್ತಾ ಇದ್ರು, ಈಗ ಯಾರೂ ಸಿಕ್ಕುದಿಲ್ಲ, ಎಲ್ಲ ವೃದ್ಧಾಶ್ರಮ ಆಗಿದ್ದಾವೆ ಹಳ್ಳಿಗಳು. ಅಂದರೆ ಮಕ್ಕಳೆಲ್ಲ ಫಾರಿನ್ನಲ್ಲೋ ಪೇಟೆಯಲ್ಲೋ ಇರ್ತಾರೆ, ಇಲ್ಲಿ ತಂದೆ ತಾಯಿ ಇರೋರಿಗೆ ಆಗಿ ಹೋಗಿದೆ, ಇಲ್ಲಿ ಕೂಡುದಿಲ್ಲ. ಸೊ ಅವರು ಹಳ್ಳಿಯಲ್ಲಿ ಇದ್ಕೊಂಡು ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ, ಮಕ್ಕಳು ಜೊತೆಗಿಲ್ಲ, ಇವರಿಗೂ ಪ್ರಾಯ ಆಗಿದೆ, ಅತಂತ್ರರಾಗಿದ್ದಾರೆ ಅವರು. ಆ ಸಮಸ್ಯೆಗಳ ಬಗ್ಗೆ ಆಮೇಲೆ ಬರುವ. ಈಗ ಈ ಸ್ವದೇಶಿ ಚಿಂತನೆ ಯಾವ ಯಾವ ಕ್ಷೇತ್ರದಲ್ಲೆಲ್ಲ ನಾವು ಅಳವಡಿಸಿಕೊಳ್ಬಹುದು ಅಂತ, ಮೊದಲನೇದಾಗಿ ಶಿಕ್ಷಣ ಕ್ಷೇತ್ರವನ್ನು ನಾನು ಪ್ರಸ್ತಾಪ ಮಾಡ್ತೀನಿ, ಹೇಳಿದ್ರ ಬಗ್ಗೆ. ಓಕೆ, ಶಿಕ್ಷಣ ಬಹುಶಃ ನಾವು ಅದನ್ನೇ ಬಹಳ ನೆಗ್ಲೆಕ್ಟ್ ಮಾಡಿದ್ವಿ. ನಾವು ಈಗಿನ ಶಿಕ್ಷಣ ಅಕ್ಷರ ಜ್ಞಾನ ಅಷ್ಟೇ ಬಿಟ್ಟರೆ ನಿಮಗೆ ಇದಿಲ್ಲ, ಯಾವುದು ನೈತಿಕತೆ, ನೈತಿಕತೆ ಇರುವ ಆ ಒಂದು ಶಿಕ್ಷಣ ನಮಗೆ ಸಿಗ್ತಾ ಇಲ್ಲ. ಅದು ಸಿಕ್ಕಿದ್ರೆ ಬಹುಶಃ ಎಲ್ಲ ಸರಿ ಹೋಗ್ತದೆ. ಈಗಿನ ನಮ್ಮ ಶಿಕ್ಷಣ ಇಲ್ಲಿದು ಯಾವುದು ನಮ್ಮ ಬ್ರಿಟಿಷರು ಬಿಟ್ಟೋದಂಥ ಶಿಕ್ಷಣ ಪದ್ಧತಿ, ಅದರಲ್ಲಿ ನಾವು ಅವರನ್ನು ತುಂಬ ಫಾಲೋ ಮಾಡಿದ್ವಿ. ಅವರ ಗುಲಾಮಗಿರಿಯಲ್ಲೇ ನಾವು ಬದುಕ್ತಾ ಇದ್ದೀವಿ. ನಾವು ಇನ್ನೂ ಕೂಡ ಕೆಟ್ಟ ಆಡಳಿತ ಬ್ರಿಟಿಷರ ರೀತಿ ನೀತಿ ಏನಿದೆ ಅದರಲ್ಲೇ ಮುಂದೆ ಹೋಗ್ತಾ ಇದ್ದೀವಿ. ಆಮೇಲೆ ಶೈಕ್ಷಣಿಕವಾಗಲಿ ಮಾನಸಿಕವಾಗಲಿ ದಬ್ಬಾಳಿಕೆಯ ಇದರಲ್ಲಾಗಲಿ ನಾವು ಗುಲಾಮರಾಗಿ ಮುಂದಿರ್ತೀವಿ, ಅವರು ಗುಲಾಮರಾಗಿ ಮುಂದಿರ್ತೀವಿ. ಇದು ಬಹಳ ಇದು ಚೇಂಜ್ ಆಗಬೇಕು. ಆ್ಯಕ್ಚುಲಿ ಇದು ಚೇಂಜ್ ಮಾಡಿದೆ ಅದರಲ್ಲಿ ಶಿಕ್ಷಣದಲ್ಲೇ ಮಾಡಬೇಕು. ಈಗಿನ ಶಿಕ್ಷಣ ನಿಮಗೆ ಮತ್ತೆ ಪುನಃ ಗುಲಾಮಗಿರಿಯೇ, ಯಾರ್ದಾರು ಕೈಕಾಲು ಹಿಡಿದು ಅಥವಾ ಯಾರ್ದಾರು ಕಂಪನಿಯಲ್ಲಿ ಸೇರಿ ಅವರ ಗುಲಾಮರಾಗಿಯೇ ಬದುಕಬೇಕಾಗುತ್ತೆ. ನಿಮ್ಮ ಚಿಂತನೆಗಳನ್ನು ಕೇಳುವವರು ಯಾರೂ ಇಲ್ಲ. ನೀವು ಎಷ್ಟು ಒಳ್ಳೆಯ ಇದು ಮಾಡಿದ್ರು ಕೂಡ ಅಲ್ಲೊಬ್ಬ ಬಾಸ್ ಅಂತಿರ್ತಾನೆ, ಅವನು ಬಾಸ್ ಹೇಳಿದ್ದ ಅದು ತಪ್ಪಾಗಲಿ ಏನಾಗಲಿ ಇವರು ಫಾಲೋ ಮಾಡಬೇಕು. ಹಣ ಬೇಕಿದ್ರೆ ಮಾಡಬೇಕು. ಈಗ ನಾವು ಹಣದ ಇದರಲ್ಲಿ ಹಿಂದೆ ಹೋಗಿ ಭಾಳಷ್ಟು ಕಳ್ಕೊಂಡಿದ್ದೀವಿ. ಹಣ ನಿಮಗೆ ಒಂದು ಲಿಮಿಟ್ವರೆಗೆ ಬೇಕಷ್ಟೇ. ಅಲ್ಲ, ಆ್ಯಕ್ಚುಲಿ ಇದು ಹಣ ಇಲ್ಲದೇ ಇರುವಾಗ ನಮ್ಮ ಜೀವನ ಭಾಳ ಚೆನ್ನಾಗಿತ್ತು. ಹಣ ಬಂದ್ರ ಮೇಲೆ ಜನ ಕೂಡಿಡ್ಲಿಕ್ಕೆ ಶುರು ಮಾಡಿದರು. ಎಷ್ಟೆಷ್ಟು ಕೂಡಿಡೋದು ಅಂತ ಅವರಿಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಏನಾಗ್ತದೆ, ಅಸಮಾನತೆ ಬರ್ತಾರೆ. ಒಬ್ಬರ ಹತ್ರ ಹಣ ಜಾಸ್ತಿ, ಒಬ್ಬರ ಹತ್ರ ಹಣ ಇಲ್ಲ. ಹಿಂದೆ ನಿಮ್ಮ ಮನೆಯಲ್ಲಿ ಏನು ಬೆಳೀತಿದ್ರಿ, ಪಕ್ಕದ ಮನೆಯಲ್ಲಿ ಏನು ಬೆಳೆ ಇಲ್ಲ, ಅದನ್ನು ಕೊಡ್ತಾ ಇದ್ರು, ವಿನಿಮಯ ಆಗ್ತಾ ಇತ್ತು. ಹಾ, ಅವರು ನೀವು ಇವರದ್ದು ಬಾಟ್ರ್ ಸಿಸ್ಟಮ್ ಅಂತ ಹೇಳ್ತಾರಲ್ಲ, ಅದು ಆಗ್ತಾ ಇತ್ತು. ಆದರೆ ಅವ್ರಿಗೇನು ಸಮಸ್ಯೆ ಇರಲಿಲ್ಲ. ಈಗ ಇದು ಸ್ವಾವಲಂಬನೆ ಅಥವಾ ಸ್ವದೇಶಿ ಅಂದರೆ ನಿಮಗೆ ಬೇರೆಯವರನ್ನು ಡಿಪೆಂಡ್ ಆಗಿರಬಾರ್ದು ಅಷ್ಟೇ. ಇದು ಈಗ ಏನಾಗಿದೆ ಅಂತ ಹೇಳಿದ್ರೆ ಡಿಪೆಂಡ್ ಆಗಲೇಬೇಕಾಗಿದೆ. ಜಾಗತೀಕರಣ ಅಂತ ಮಾಡಿದ್ವಿ, ಏನೋ ಮಾಡಿದ್ವಿ, ಗ್ಲೋಬಲೈಸೇಷನ್ ಮಾಡಿದ್ವಿ. ಸೊ ಒಂದು ಕಡೆಯಿಂದ ಒಂದು ಕಡೆಗೆ ಈ ಸಾಗಾಟ ಸುರಲ್ಲ. ಗಾಂಧಿಯವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಈ ಸಾಗಾಟ, ಈ ರೈಲು ಲಾರಿ ಇದೆಲ್ಲ ಉಂಟಲ್ಲ, ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರ ಮೇಲೆ ನಮಗೆ ಕಷ್ಟ ಶುರುವಾಗಿದೆ ಅಂತ. ಅದು ಎಲ್ಲಿಂದೋ ಬರಬೇಕು, ಬರುವಾಗ ಅದಕ್ಕೆ ರೇಟ್ ಜಾಸ್ತಿ. ನಿಮಗೆ ಬೆಳೆದ್ರೆ ಇಲ್ಲಿ ರೇಟ್ ಇಲ್ಲ, ನೀವು ಕೊಂಡು ತಗೊಳ್ಳುವಾಗ ರೇಟ್ ಇದೆ, ದುಬಾರಿ ರೇಟ್ ಕೊಡಬೇಕು. ಸೊ ಇದು ಎಲ್ಲರೂ ಬದುಕುದು ಹೇಗೆ ಅಂತ, ಹಣ ಇದ್ದವರು ಬದುಕ್ತಾರೆ, ಹಣ ಇಲ್ಲದವರು. ಅಂದ್ರೆ ಗಾಂಧೀಜಿಯವರ ಒಂದು ಚಿಂತನದಲ್ಲಿ ಸ್ವಾವಲಂಬಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣ ಅಂದ್ರೆ ಏನು? ಸ್ವಾವಲಂಬಿ ಜೀವನ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು 75% ನಿಮಗೆ ಬೇಕಾದ್ದು ವಸ್ತ್ರ, ಆಹಾರ, ಆಮೇಲೆ ಸಣ್ಣ ಪುಟ್ಟದ್ದು ಖರೀದಿ ಮಾಡಲಿಕ್ಕೆ ಒಂದು ಸ್ವಲ್ಪ ಆರ್ಥಿಕ ಬೆಳೆಗಳು, ಇದನ್ನ ಬೆಳೆಸ್ಕೊಂಡು ನೀವು ಸ್ವತಂತ್ರರಾಗಿರ್ಲಿಕ್ಕೆ ಸಾಧ್ಯ ಇದೆ. ಈಗ ಎಕ್ಸಾಂಪಲ್, ಉದಾಹರಣೆ ಹೇಳೋದಂದ್ರೆ, ಈಗ ಹೆಗ್ಗೋಡಲ್ಲಿ ಒಬ್ಬರು ಇವರಿದ್ದಾರೆ, ಯಾರು ಪ್ರಸನ್ನ ಅಂತ ಒಬ್ರು ಇದ್ದಾರೆ. ಅವರು ಈ ಬಟ್ಟೆ ಮಾತ್ರ, ಬೇರೆ ಯಾವುದಕ್ಕೆ ಹೋಗಲಿಲ್ಲ. ಅವರು ಬಟ್ಟೆಯನ್ನ ತಯಾರಿಸಿಕೊಂಡು ಈಗಲೂ ತಯಾರು ಮಾಡ್ತಾ ಇದ್ದಾರೆ. ತಯಾರು ಮಾಡಿಕೊಂಡು ಸಾಣ ಒಂದು 300-400 ಕುಟುಂಬಗಳಿಗೆ ಆಶ್ರಯ. ಅವರು ಹೊರಗೆ ಹೋಗ್ತಾ ಇಲ್ಲ, ಅಲ್ಲೇ ಹಳ್ಳಿಯಲ್ಲಿ ಅವರ ಇದರಲ್ಲಿ, ಅಂದರೆ ಅವರದ್ದು ಭಾಳ ಹೈ ಇದೇನಲ್ಲ, ಸ್ಯಾಲ್ರಿ ಏನಲ್ಲ, ಅದು ಸಂಬಳ ಅಷ್ಟೇನು ಇರಲಿಕ್ಕಿಲ್ಲ, ಆದರೆ ಜೀವನ ನಡೆಸಲಿಕ್ಕೆ ಆಗ್ತದೆ, ಮಾಡ್ತಿದ್ದಾರೆ, ಖುಷಿಯಲ್ಲಿದ್ದಾರೆ. ಎಲ್ಲಿ ಹೋಗೋದಿಲ್ಲ, ಹಳ್ಳಿಯಲ್ಲಿ ಅಲ್ಲೇ ಅವ್ರವ್ರ ಮನೆಯಲ್ಲೇ ಮಗ್ಗ ಇದೆ, ಒಂದು ಕೈ ಮಗ್ಗ. ನಮಗೆ ಕೈ ಮಗ್ಗ ಮತ್ತು ಚರಕ, ಗಾಂಧಿಯವ್ರು ಹೇಳಿದ್ದು ನಾವೇನೋ ತಿಳ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಅವ್ರಿಗೇನೋ ತಲೆ ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ, ಇಷ್ಟಿಷ್ಟು ಒಳ್ಳೆ ಬಟ್ಟೆ ತೆರಲಿನ್ನು ಅದೆಲ್ಲ, ಇವೆಲ್ಲ ಹಾಕಿದರೆ ನಮಗೆ ಮೈಗೂ ಆಗೋದಿಲ್ಲ, ಮತ್ತು ಅದು ಅಗತ್ಯವೂ ಇಲ್ಲ ಇಲ್ಲೇ ವೆದರಿಗೆ. ನಮಗೆ ಕಾಟನ್ ಬಟ್ಟೆ ಬೇಕಷ್ಟಾಯ್ತು. ಅಂದರೆ ಗೃಹೋದ್ಯಮ ಕೂಡ ಒಂದು ರೀತಿಯ ಕೊಟ್ಟಾಗುತ್ತದೆ. ಆಮೇಲೆ ಇನ್ನೂ ಇದೆ ಇದರಲ್ಲಿ, ಈಗ ನಾವೇನು ಮಾಡ್ತೀವಿ ಅಂದರೆ, ಈ ತಯಾರು ಮಾಡುವ ವಸ್ತುಗಳನ್ನು ಪೇಟೆಯವರಿಗೆ ತಿನ್ನಲಿಕ್ಕೆ ಬೇಕಾಗಿ ಅದು ಎಷ್ಟೆಷ್ಟು ಹಾಳು ಮಾಡ್ತೇವೆ, ಪ್ಲಾಸ್ಟಿಕ್ ಐಟಮ್ ಮಾಡ್ತೇವೆ, ಅದು ಅಗತ್ಯ ಇಲ್ಲ ಅಷ್ಟು. ಪೇಟೆಯಲ್ಲಿ ಹೋಗಿ ನೋಡಿ, ಪ್ರತಿಯೊಂದು ಅಂಗಡಿಯಲ್ಲೂ ಒಂದಷ್ಟು ಪ್ಲಾಸ್ಟಿಕ್ ಸಾಮಾನು, ಅದಿಲ್ಲದೆ ನಮಗೆ ಬರ್ಕಲಿಕ್ಕೆ ಆಗ್ತದೆ, ಆರಾಮಾಗಿ ಚೆಂದಲ್ಲಿ ಬರ್ಕಲಿಕ್ಕೆ ಆಗ್ತದೆ. ನಾವು ಕಷ್ಟಪಟ್ಟು ದುಡ್ಡು ದುಡ್ಡನ್ನು ಅಲ್ಲಿ ತಗೊಂಡೋಗಿ ಅದಕ್ಕೆ ಹಾಕ್ತೀವಿ, ಮನೆಯಲ್ಲಿ ತಂದದನ್ನ ಬಿಸಾಡ್ತೀವಿ, ಅದೇನು ಉಪಯೋಗ ಇಲ್ಲ ನಮಗೆ. ಮತ್ತೀಗ ಪ್ಲಾಸ್ಟಿಕ್ ಜಾಸ್ತಿ ಆಯಿತು ಆಯಿತು. ಈಗ ನೀವು ಸಿಂಪಲ್ ಎಕ್ಸಾಂಪಲ್ ಅಂದರೆ, ಸಾಮಾನು ತರುವಾಗ ಈಗ ಯಾರೂ ಕೈಯಲ್ಲಿ ಚೀಲ ಹಿಡ್ಕೊಂಡು ಹೋಗೋದಿಲ್ಲ. ಈಗ ನೀವು ನಿಮ್ಮ ಮನೆಯಲ್ಲಿ ಬೆಳೆದ ಒಂದು ಹರ್ಕಟ್, ಇದು ನಿಮ್ಮ ಪ್ಯಾಂಟ್ ಎಲ್ಲ ಇರ್ತದಲ್ಲ, ಅದನ್ನು ಹೊಲ್ದು ಚೀಲ ಮಾಡ್ಕೊಂಡು ಹೋದ್ರೆ ಅದು ಪ್ಲಾಸ್ಟಿಕ್ ತರುವಾಗ ಇದೆಯಾ? ಅಂದರೆ ಇದನ್ನು ಹೇಳಿಕೊಟ್ಟಿಲ್ಲ, ಅದು ನಮಗೆ ಭಾಳ ಇದು, ಯಾಕಂದ್ರೆ ಗೈಡ್ ಮಾಡಿಲ್ಲ ಅನ್ಸುತ್ತೆ ಸಣ್ಣ ಮಕ್ಕಳಿಂದ. ಇದು ದೊಡ್ಡವ್ರಿಗೆ ಹೇಳಿ ಅರ್ಥ ಆಗೋದಿಲ್ಲ ಇದು. ಶಿಕ್ಷಣದ ವಿಷಯಕ್ಕೆ ಬಂದಾಗ ಬಹುಶಃ ಭಾಷೆಯ ಉಳಿವು ಕೂಡ ಇದು ಒಂದು ವಿಷಯ. ಖಂಡಿತ ಹೌದು. ನಮಗೆ ಜೊತೆಗೆ ಈ ನೈತಿಕ ಶಿಕ್ಷಣವೂ ಕೂಡ, ಈ ಬಗ್ಗೆ ಹೇಳಿ. ಸೊ ನಮಗೆ ಭಾರತದಲ್ಲಿ ಮಾತೃಭಾಷೆಯಲ್ಲಿ ಕಲಿಸಿದ ಶಿಕ್ಷಣ ಅರ್ಥ ಆಗ್ತದೆ, ಸಣ್ಣ ಮಕ್ಕಳಿಂದ ಅರ್ಥ ಆಗ್ತದೆ. ನೀವು ಯಾವುದೋ ಒಂದು ಹಳೆಯ ಕಾಲದ, ಅಂದರೆ ನಮ್ಮ ಗುಲಾಮರಾಗಿದ್ದಾಗ ಮಾಡಿದ ಇದು ನಮಗೆ ಒಗ್ಗುದಿಲ್ಲ ಅದು. ಅದರಲ್ಲಿ ನಮ್ಮ ಸಂಸ್ಕೃತಿ ಅದು ಇದು, ಮಹಾಭಾರತ, ರಾಮಾಯಣ ಏನೆಲ್ಲ ಇತ್ತು ನಮ್ಮ ಹತ್ರ, ರಿಚ್ ಕಂಟ್ರಿ ಸಂಸ್ಕೃತಿಯಲ್ಲಿ ನಮ್ಮ ಭಾರತ. ಅದನ್ನು ಬಿಟ್ಟು ಈಗ ಯಾರ್ಯಾರದು ಅಲ್ಲಿ ಮೋಸಸ್ಸು ಅದು ಇದು ಅಂತೆಲ್ಲ ಹೇಳ್ಕೊಂಡ್ರೆ ಆ ಮಕ್ಕಳಿಗೆ ಏನು ಅರ್ಥ ಆಗ್ತದೆ? ಇದು ತಾಯಿ ಅಜ್ಜಿ ಮನೆಯಲ್ಲೆಲ್ಲ ಚೆಂದ ಮಾಡಿ ಹೇಳಿಕೊಟ್ಟು, ಸೊ ಮುಂದೆ ನೀವು ಹೇಗೆ ಪ್ರಾಮಾಣಿಕರಾಗಿ ಬದುಕಬೇಕು ಅದೆಲ್ಲ ಆ ಸಣ್ಣದಿಂದಲೇ ಬರಬೇಕು. ಅದು ಈ ಶೂರತನ ಅನ್ನುವಂಥದ್ದು ಬಹುಶಃ ಶಿವಾಜಿ ಕಥೆಯಲ್ಲಿಯೂ ಕೂಡ ನಮಗೆ ನೋಡ್ತೀವಿ. ಹೌದೌದು, ಕರೆಕ್ಟ್. ಹಾಗೆ ಇದೆ ಅದು. ಆಮೇಲೆ ಈಗ ಕಲೆ ಮತ್ತು ಸಂಸ್ಕೃತಿಯ ವಿಚಾರಕ್ಕೆ ಬಂದಾಗ ಈ ಒಂದು ದೇಶಿ ಚಿಂತನೆ ಎಷ್ಟರ ಮಟ್ಟಿಗೆ ಇಂದು ಪ್ರಸ್ತುತ ಅಂತ? ಅಲ್ಲ, ಪ್ರಸ್ತುತ ಖಂಡಿತ ಪ್ರಸ್ತುತ, ಅದು ಎಲ್ಲಿ ಕೂಡ ಅಲ್ಲಿ ನಂಗೆ ಕಾಣ್ತಾ ಇಲ್ಲ. ನೀವು ಈ ಇದು ಎಂತ ಡ್ಯಾನ್ಸು ಅದು ಇದು ಅಂತ ಹೇಳ್ತಾರಲ್ಲ, ಎಲ್ಲ ಕಡೆಯೂ ಆ ಪೇಟೆಯ ಸಂಸ್ಕೃತಿ ಅಂದರೆ ವೆಸ್ಟರ್ನ್ ಕಲ್ಚರ್, ಕುಣಿಯೋದು, ಡ್ರಮ್ಸ್ ಹಿಡಿದು ಕುಣಿಯೋದು, ಅದು ಗಾರಿ ಗಮ್ಮತ್ತು ಅಂತ ಅದು ತುಂಡು ಬಟ್ಟೆ ಹಾಕೋದು, ಎಕ್ಸ್ಪೋಸ್ ಮಾಡೋದು, ಇದೇ ಒಂದು ಸಂಸ್ಕೃತಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಬಟ್ ನಮ್ಮ ಸಂಸ್ಕೃತಿ, ಎಕ್ಸಾಂಪಲ್ ಸೀರೆ, ನಿಮಗೆ ಎಷ್ಟು ಕನ್ಸೀಲ್ ಮಾಡ್ಬೋದು, ಎಷ್ಟು ಎಕ್ಸ್ಪೋಸ್ ಮಾಡ್ಬೋದು, ನಮ್ಮ ಹತ್ರವೇ ಉಂಟದು. ಅದನ್ನು ಅಲ್ಲಿಂದೆಲ್ಲ ತಕೊಂಡು ಬಂದು ಹರ್ಕೊಂಡು ಹಾಕ್ಬೇಕಂತೇನಿಲ್ಲ. ಇದು ನಾವು ಕಲಿಬೇಕು, ಮಕ್ಕಳಿಗೆ ಕಲಿಸ್ಬೇಕು. ಆ್ಯಕ್ಚುಲಿ ಇದನ್ನೆಲ್ಲ ನಾವು ಕಲಿಸಿದ್ರೆ ಒಟ್ಟಿಗೆ ಒಂದು ಈ ಶಿಕ್ಷಣ, ನಿಮ್ಮ ಮೌಲ್ಯಾಧಾರಿತ ಶಿಕ್ಷಣ ಅವ್ರಿಗೆ ಸಿಕ್ಕಿದ್ರೆ ಖಂಡಿತ ಮಕ್ಕಳು ಆ ಕೆಟ್ಟ ಕೆಲಸಕ್ಕೆ ಹೋಗೋದಿಲ್ಲ. ಈಗ ದರೋಡೆ ಮಾಡೋದು, ಸುಳ್ಳು ಹೇಳೋದು, ಕದಿಯೋದು ಇವೆಲ್ಲ ಏನಂತ ಹೇಳಿದ್ರೆ ಮನೆಯಲ್ಲಿ ನಿಮಗೆ ಆ ಇದಿಲ್ಲ, ನೈತಿಕತೆ ನೈತಿಕ ಶಿಕ್ಷಣ ಇಲ್ಲ, ಅದರಿಂದಾಗಿ ನಮಗೆ ನಾವು ಸೋತೋಗ್ಬಿಟ್ಟಿದ್ದೀವಿ. ನೈತಿಕ ಶಿಕ್ಷಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಮಗೆ ಎಲ್ಲರೂ ಬದುಕಬೇಕು ಅಂದರೆ ಈಗ ಈ ನೈತಿಕ ಶಿಕ್ಷಣವನ್ನು ಕೊಡುವಲ್ಲಿ ಹೆತ್ತವರ ಒಂದು ಜವಾಬ್ದಾರಿ ಮತ್ತು ಶಾಲೆಯಲ್ಲಿ ಅಧ್ಯಾಪಕರ ಒಂದು ಜವಾಬ್ದಾರಿ ಏನು? ಶಿಕ್ಷಕರು ಶಿಕ್ಷಿತರಾಗಿರ್ಬೇಕು, ಮೊದಲು ಶಿಕ್ಷಿತರಾಗಿರ್ಬೇಕು. ಶಿಕ್ಷಕರಿಗೆ ಗೊತ್ತಿಲ್ಲ ಅಂದರೆ ಮಕ್ಕಳಿಗೆ ಏನು ಕೊಟ್ಬಿಡ್ತಾರೆ? ಹೌದು. ಮನೆಯಲ್ಲಿ ಪೇರೆಂಟ್ಸಿಗೆ ಗೊತ್ತಿಲ್ಲ ಅಂದರೆ ಮಕ್ಕಳಿಗೆ ಹೋಗೋದೇ ಇಲ್ಲ ಅದು. ಸೊ ಮೊದಲು ನಮ್ಮ ಕೆಲಸ ಅಂದರೆ ಶಿಕ್ಷಣದಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು. ಈಗಿನ ಶಿಕ್ಷಣ ಬಹುಶಃ ನಮ್ಮದು ಒಂದೋ ನೌಕರಿ ಹಿಡಿಲಿಕ್ಕೆ, ಇಲ್ಲ ಇದು ದೊಡ್ಡ ದೊಡ್ಡ ಕಂಪನಿಯಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ಅಷ್ಟೇ ಬಿಟ್ಟರೆ ಅಷ್ಟೇ ಸೀಮಿತ ಅದು. ಆದರೆ ಅದರಿಂದ ಏನೂ ಆಗೋದಿಲ್ಲ ನಿಮಗೆ. ನೀವು ಈಗ ಇಂಜಿನಿಯರಿಂಗು ಅದಿದೆಲ್ಲ ಕಲಿತೀರಿ, ನೀವು ಬಂದೊಂದು ಸ್ವತಂತ್ರರಾಗಿ ಬರಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಅದರಲ್ಲಿ ಅದೇನು ಮ್ಯಾಥಮೆಟಿಕ್ಸ್ ಆಲ್ಜಿಬ್ರಾ ಅಂತ ಅದು ಇದು ಅಂತ ಯಾರಿಗೂ ಬೇಕು? ಶಿಕ್ಷಣ ಹೆಚ್ಚಾದಷ್ಟು ಸ್ವತಂತ್ರತೆ ಹೋಗಿ ಪರತಂತ್ರ ಅನುಕರಣ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ನಾವು, ಅದು ಆಗಬಾರ್ದು. ನಮಗೆ ಸ್ವಂತ ಚಿಂತನೆ ಬೇಕು. ಈಗ ಇದೇ ಪ್ರಶ್ನೆಯನ್ನು ಸ್ವಲ್ಪ ಮುಂದುವರಿಸಿ ಹೇಳ್ತೇನೆ. ಈಗ ಆರ್ಥಿಕ ದೃಷ್ಟಿಕೋನದಿಂದ ನೋಡಿದರೆ ಅಥವಾ ಒಂದು ಉದ್ಯೋಗವನ್ನು ಪಡೆಯುವಂಥ ಒಂದು ಹಂಬಲದಿಂದ ನೋಡಿದರೆ ಈ ಸ್ವದೇಶಿ ಚಿಂತನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡಬಹುದು? ಸ್ವದೇಶಿ ಚಿಂತನೆ ಅಂದರೆ ನಿಮಗೆ ಇದ್ದಲ್ಲಿ ನೀವು ಇದ್ದದ್ರಲ್ಲಿ ಮೊದಲಂದ್ರೆ ಇದ್ದದ್ರಲ್ಲಿ ತೃಪ್ತಿ ಪಡುವಂಥದ್ದೊಂದು, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀವು ಮಾಡಿ ತೃಪ್ತಿ ಪಡಿ. ಬೇರೆ ಬೇರೆ ಹೊರಗಿನ ಇದನ್ನು ನೋಡ್ಲಿಕ್ಕೆ ಹೋಗ್ಬೇಡಿ, ಪಾಶ್ಚಾತ್ಯ ರೀತಿಯ ಅಥವಾ ಇದ ಆದರೆ ಶ್ರೀಮಂತ ಆಗಬೇಕು ಅಂತ ಎಣಿಸ್ಬೇಡಿ. ನಿಮಗೆ ಎಷ್ಟು ವರ್ಷ ನೀವು ಬರುತ್ತೀರಿ, ನಿಮಗೆ ಅನ್ನ ವಸ್ತ್ರ ಎರಡಿದ್ರೆ ಬಹುಶಃ ನೀವು ಸಂತೋಷನ ಬರ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಸ್ವಲ್ಪ ಆರ್ಥಿಕತೆ ಮಾಡಿಕೊಂಡು ಸ್ವಲ್ಪ ಚಂದಲ್ಲೇ ಬರ್ಕ್ಬೋದು. ಇಷ್ಟೆಲ್ಲ ಗಳಿಸುವ ಅಗತ್ಯ ಇಲ್ಲ. ಈಗ ಇವ್ರು ಹೋಗಿ ಪೇಟೆಲ್ಲಿ ಹೋಗಿ 1 ಲಕ್ಷ 2 ಲಕ್ಷ 10 ಲಕ್ಷ ಅದು ಯಾರದೊಬ್ಬರದ್ದು 41 ಕೋಟಿ ಅಂತೆ ಒಂದು ತಿಂಗಳಿಗೆ. ಸೊ ಇದು ಖಂಡಿತ ಅವರಿಗೆ ಅರಿಸ್ಕೊಳ್ಳಿಕ್ಕೆ ಆಗಲ್ಲ. ಸೊ ಅದಕ್ಕಿಂತ ನಾವು ಸಣ್ಣ ರೀತಿಯಲ್ಲಿ ಬದುಕುವ ಹಾಗೆ ಸಂಪಾದನೆ ಮಾಡಿದ್ದು ಕೂಡ ಸದ್ಬಳಕೆ ಆಗೋದಕ್ಕಿಂತ ಜಾಸ್ತಿಯಾಗಿ ಅದು ದುರ್ಬಳಕೆ ಆಗ್ತಾ ಇದೆ. ಸೊ ಅದಕ್ಕಿಂತ ನಿಮಗೆ ಎಷ್ಟು ನಿಮ್ಗೆ ನೀವೊಂದು ಚೌಕಟ್ಟಲ್ಲಿ ಇರಬೇಕು. ಜಾಸ್ತಿ ಅದಕ್ಕಿಂತ ಸಂಪಾದನೆ ಮಾಡಿದರೆ ನಿಮಗೂ ಕಷ್ಟ, ಸಮಾಜಕ್ಕೂ ಕಷ್ಟ, ಎರಡೂ ಕಷ್ಟ. ಮತ್ತಿದು ನಿಮಗೆ ಈ ಏರಿಕೆ ಆಗ್ತದಲ್ಲ, ಎಂಥದ್ದು ದರಗಳೆಲ್ಲ ಏರಿಕೆ ಆಗ್ತವೆ, ಇದೆಲ್ಲ ಕಾರಣ ಯಾಕಂದರೆ ಖರ್ಚುಗಳು ಜಾಸ್ತಿ ಖರ್ಚು. ಹಾಂ, ನಿಮ್ಮ ಅಂದರೆ ಕೆಲವೇ ಜನರ ಹತ್ರ ಸಮಾನತೆ ಇಲ್ಲ. ಪ್ರತಿಯೊಬ್ಬರದ್ರು ಒಂದು ಅಂದರೆ ಇರುವವರು ಅವರ ಮಟ್ಟಕ್ಕೆ ಬೇಕಾದಷ್ಟು ಬೇಕು. ಈಗ ಇಲ್ಲ, ಬಡವ್ರ ಹತ್ರ ಏನೂ ಇಲ್ಲ, ಇದ್ದವ್ರ ಹತ್ರ ಸಿಕ್ಕಾಪಟ್ಟೆ ಇದೆ. ಸೊ ಇದು ಈ ಅಸಮಾನತೆಯಿಂದ ಹೊಡಲಿಕ್ಕೆ ಜನರು ತೃಪ್ತಿಯಲ್ಲಿ ಬದುಕುವ ಒಂದು ಚಿಂತನೆ ಬೇಕು ಅವರಿಗೆ. ಅವ್ನು ಮಗುವಿನಿಂದಲೇ ಬರಬೇಕು, ಅದು ನಂಗೆ ಇಷ್ಟು ಸಾಕಪ್ಪ, ತೊಂದರೆ ಇಲ್ಲ ಅಂತ. ನೀವು ದೊಡ್ಡ ಈಗ ಹಿಂದಿನ ಕಾಲ ನೋಡಿದೀವಲ್ಲ, ಆ ಕೋಟೆ ಅದು ಇದು ಕಟ್ಟರೆ ರಾಜರೆಲ್ಲ ಸರ್ವನಾಶ, ಯಾರೂ ಇಲ್ಲ. ಆಮೇಲೆ ಇನ್ನೊಂದು ವಿಷಯವನ್ನು ನೀವು ಪ್ರಸ್ತಾಪ ಮಾಡಿರಿ, ಈ ಹಳ್ಳಿ ಮತ್ತು ಪಟ್ಟಣ. ಅಂದರೆ ಹಳ್ಳಿಯಿಂದ ಒಂದು ಉದ್ಯೋಗವನ್ನು ಅರಸಿಕೊಂಡು ಅಥವಾ ಒಂದು ಸಂಪಾದನೆಯನ್ನು ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಎಲ್ಲರೂ ಪೇಟೆಗೆ ಬರ್ತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಈ ಸ್ವದೇಶಿ ಚಿಂತನೆ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ? ಇಲ್ಲ ಸರ್, ನಿಮ್ಮ ಚೌಕಟ್ಟಿನೊಳಗೆ ನೀವು ಬದುಕಲಿಕ್ಕೆ ನೀವು ತಯಾರಾದರೆ, ನಿಮ್ಮ ಮೈಂಡ್ ಸೆಟ್ ಆದರೆ ನಿಮಗೊಂದು ಸಮಸ್ಯೆ ಬರೋದಿಲ್ಲ ಸರ್. ಮನೆಯಲ್ಲಿ ಒಂದು ಈಗ ಆಯ್ತಪ್ಪ, ಹಳ್ಳಿಯಲ್ಲಿ ನನ್ನ ಅಪ್ಪನಿಗೆ ಒಂದಷ್ಟು 2 ಎಕರೆ 3 ಎಕರೆ ಜಾಗ ಇದೆ ಅಂತ ಇಟ್ಕೊಳ್ಳಿ, 2 ಜನ 3 ಜನ ಮಕ್ಕಳಿದ್ರೆ ಅವ್ರು ಎಲ್ಲರಿಗೂ ಕೂಡ ಒಂದು ಸ್ವಾವಲಂಬಿ ಬದುಕನ್ನು ಸಾಗಿಸುವುದಕ್ಕೆ ಸಾಧ್ಯ ಆಗ್ತದೆ ಹಳ್ಳಿಯಲ್ಲಿ? 2 ಎಕರೆಯಲ್ಲಿ ಖಂಡಿತ ಆಗ್ತದೆ ಸರ್. ಅದಕ್ಕಿಂತ ಕಡಿಮೆ ಇದ್ರೆ? ಅದಕ್ಕಿಂತ ಕಡಿಮೆ ಇದ್ರೆ ಕಷ್ಟ ಇದೆ. ಸರ್ಕಾರ ಜಾಗವನ್ನು ಹಂಚಿಕೊಡೋದು ಒಂದು ವ್ಯವಸ್ಥೆ ಮಾಡಬೇಕು. ಇದು ಎಲ್ಲರಿಗೂ ಈ ರೇಟಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರ ಹತ್ರ ಜಾಸ್ತಿ ಜಾಗ ಇದೆ ಅವರು ಸ್ವಲ್ಪ ದಾನ ಮಾಡಬೇಕು. ಇನ್ನೊಬ್ಬರದ್ದು ಬಹಳ ಚೆನ್ನಾಗಿರ್ತದೆ, ಭೂದಾನ ಅಂತ ಹೇಳಿದ್ರೆ ಅದು ದಾನ ಮಾಡಬೇಕು. ಅದು ದಾನ ಮಾಡಿದ ಮಾತ್ರ ಅದು ಬ್ಯಾಡದ ಭೂಮಿಯಲ್ಲಿ ದಾನ ಮಾಡಿ ಹಾಳು ಮಾಡಿ ಹಾಕಿದ್ರು. ದಾನ ಮಾಡಿ ಒಂದು ಕುಟುಂಬಕ್ಕೆ 2 ಎಕರೆ ಜಾಗ ಸಾಕು, ಡಿಸ್ಟ್ರಿಬ್ಯೂಷನ್ ಆಗಬೇಕು ಹಾಗೆ. ಹಾಗೆ ಆದರೆ ಇದಕ್ಕೆ ಬಹುಶಃ ನಮಗೆ ನಮ್ಮಿಂದ ಸಾಧ್ಯ ಇಲ್ಲ. ಕಾನೂನಾತ್ಮಕ ಆಗಬೇಕು, ಎಲ್ಲ ಒಳ್ಳೆಯ ಒಂದು ಮುಂದಾಳು ಸಿಕ್ಕಿದ್ರೆ ನಮಗೆ ಆಗ್ತದೆ. ಆಗೋದಿಲ್ಲ ಅಂತ ಏನಿಲ್ಲ, ಮಾಡಲಿಕ್ಕೆ ಆಗದೆ ಈಗ ಈ ಪ್ರಸ್ತುತ ಇದ್ರೆ ನೋಡ್ತೀವಿ ನಾವು ಸಮಾಜದಲ್ಲಿ ಆಗೋದಿಲ್ಲ ಅಂತ ಏನೂ ಇಲ್ಲ. ಬಟ್ ಇಂಥ ಚಿಂತನೆ ಇನ್ನೂ ಬರಲಿಲ್ಲ. ಇದು ಬಂದರೆ ಬಹುಶಃ ನಾವು ಸುಧಾರಿಸ್ತೇವೆ, ಮತ್ತೆ ನಮಗೆ ಬಹಳ ಒಳ್ಳೆ ಸಂವಿಧಾನ ಹಾಗೆ ಹೀಗೆ ಅಂತ ನಾವು ರಚಿಸಿಕೊಂಡು ಎಲ್ಲ ಬೆಂತಟ್ಕೊಳ್ತಾ ಇದ್ದೀವಿ ಅಂದ್ರೆ ಕಾಲಕ್ಕೆ ಸರಿಯಾಗಿ ಅದರಲ್ಲಿ ಕೂಡ ಸಾಕಷ್ಟು ಆಗಬೇಕು. ಮತ್ತೆ ಪುನಃ ಅದೇ ಪ್ರಶ್ನೆಗೆ ಬಂದ್ರೆ, ಈಗ ಸ್ವಾವಲಂಬಿ ಹಾಗೂ ಸ್ವದೇಶಿ ಬದುಕು ನಮ್ಮದು ಸಾಧ್ಯವಾಗಬೇಕಾದ್ರೆ ಏನೇನು ಆಗಬೇಕಾಗಿದೆ ಅಂತ? ಮೊದಲು ನೀವು ತಯಾರಾಗಬೇಕು, ಅದು ಮಾನಸಿಕವಾಗಿ ಶಿಕ್ಷಣದ ಮೂಲಕವೇ ಆಗಬೇಕು, ಬೇರೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರೂ ಇವರೇ ಎಂಥದ್ದು ಹಣದ ಆಸೆಯಲ್ಲೇ ಇರೋರು. ಸೊ ಮೊದಲು ನಿಮಗೆ ಇಷ್ಟು ಹಣ ಸಾಕು, ನನಗೆ ತಿಂಗಳಿಗೆ ಎಷ್ಟು ಖರ್ಚು ಬರ್ತದೆ, ನೀವು ಅದರಲ್ಲಿ 75% ನೀವು ಸ್ವಾವಲಂಬಿ ಆದರೆ, ನಿಮಗೆ ಬೇಕಾದ ಆಹಾರ ವಸ್ತುಗಳನ್ನು ತರಕಾರಿಗಳನ್ನು ಅದನ್ನು ಇದನ್ನೆಲ್ಲ ಬೆಳೆಸ್ಕೊಂಡ್ರೆ ನಿಮಗೆ ನಿಮ್ಮ ಊಟದ ಖರ್ಚು ಭಾಳ ಕಮ್ಮಿ ಇದೆ. ಈಗ ಮಾಡೋಷ್ಟು ಬೇಡ. ನಾವು ಪೇಟೆಯಲ್ಲಿ ಹೋಗಿ ನೋಡ್ತಿರಲ್ಲ ಬಣ್ಣ ಬಣ್ಣದ ಬೇಕರಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ, ಇದಕ್ಕೆ ಖರ್ಚು ಜಾಸ್ತಿ ನಮ್ಮದು. ನಮ್ಮ ದೇಹ ಆರೋಗ್ಯವಾಗಿ ನಿರ್ವಹಣೆ ಮಾಡಲಿಕ್ಕೆ ಇಷ್ಟು ಖರ್ಚೇ ಬೇಡ ನಮಗೆ. ನಾವು ಬಾಯಿ ರುಚಿ ಹೋಗಿದ್ದೀವಿ, ಬಾಯಿ ರುಚಿ ಬಹಳ ಕೆಟ್ಟದ್ದು ಆ್ಯಕ್ಚುಲಿ. ಅದು ಮೊದಲೆಲ್ಲ ಸನ್ಯಾಸಿಗಳೆಲ್ಲ ಬರ್ತಿರಲ್ಲ, ಹೇಗೆ ಹೋಗ್ತಿದ್ರು, ಗಡ್ಡೆ ಗೆಣಸು ನ್ಯಾಚುರಲ್ ಆಗಿ ಸಿಗಿದ್ರು, ಅದು ಬೇಯಿಸೋದು ಕೂಡ ಇಲ್ಲ. ಈಗ ಪ್ರಾಣಿ ಪಶುಗಳು ಅವು ಕೂಡ ಅಷ್ಟೇ, ಎಷ್ಟು ಆರೋಗ್ಯವಾಗಿದ್ವಿ ನಾವು. ಈಗ ಆರೋಗ್ಯಕ್ಕೆ 50% ನಮ್ಮ ಆದಾಯವನ್ನು ಖರ್ಚು ಮಾಡ್ತಾ ಇದ್ವಿ. ಇದು ತಡಿಬೋದು ಆ್ಯಕ್ಚುಲಿ. ನೀವು ಸರಿಯಾಗಿ ನಿಮ್ಮ ಒಂದು ಆಹಾರ ಪದ್ಧತಿಯನ್ನು ನೀವು ಅಳವಡಿಸ್ಕೊಂಡ್ರೆ, ಸಣ್ಣದಲ್ಲಿ ನಿಮಗೆ ಅದರ ಮಾಹಿತಿ ಸಿಕ್ಕಿದ್ರೆ ನೀವು ಹೋಗ್ತಿರಲಿಲ್ಲ ಆ್ಯಕ್ಚುಲಿ. ಯಾರೇ ಬೇಕು ಸರ್ ಕಾಯಿಲೆ, ಹೋಗಿ ಅಲ್ಲಿಂದ ಕಾಯಿಲೆ ಪಡೆದು ಕಾಯಿಲೆ ಗುಣ ಮಾಡಲಿಕ್ಕೆ ಮತ್ತೆ ಇನ್ನಷ್ಟು ದುಡ್ಡು ಮಾಡ್ತೀವಿ, ಇನ್ನಷ್ಟು ದುಡ್ಡು ಕಳ್ಕೊಳ್ತೀವಿ. ಸೊ ಇದು ನಮಗೆ ಅಫ್ಕೋರ್ಸ್ ಇದಕ್ಕೆ ಒಂದು ಸಣ್ಣ ಸಮಯದಲ್ಲಿ ಇದನ್ನು ಮಾಡಲಿಕ್ಕೆ ಆಗ್ತಂತ ಹೇಳಿ ಸಾಧ್ಯ ಇಲ್ಲ. ಬಟ್ ಈ ಚಿಂತನೆ ಪ್ರತಿಯೊಬ್ಬರಿಗೂ ಬಂದರೆ ಅದು ಅಷ್ಟು ಸುಲಭ ಹೇಳಿದ್ರೆ ಸುಲಭ ಅಲ್ಲ, ಬಂದರೆ ಬಹುಶಃ ನಾವು ಈ ಒಂದು ವೃತ್ತ ಅದೇನದು ಸೈಕಲ್ ಅಂತ, ಹಾಂ ಸೈಕಲ್, ಹೌದು ಆ ಸೈಕಲಿಂದ ಹೊರಗೆ ಬರ್ಬೋದು ನಾವು. ಹಣ ಮಾಡೋದು ಖರ್ಚು ಮಾಡೋದು, ಹಣ ಮಾಡೋದು ಖರ್ಚು ಮಾಡೋದು, ಇದು ಸರಿಯಲ್ಲ. ಇದು ಆ್ಯಕ್ಚುಲಿ ಇದರಿಂದ ಹೊರಗೆ ಬರಬೇಕು ನಾವು. ನಾವು ಹಣ ಮಾಡೋ ಬದಲು ನಮಗೆ ಬೇಕಾದ ವಸ್ತುಗಳನ್ನು ತಯಾರು ಮಾಡೋ ಇದರಲ್ಲಿ ಬರಬೇಕು ನಾವು. ಸರಿಯಪ್ಪ, ಈಗ ಎಷ್ಟೋ ಜನ ಹಳ್ಳಿಯನ್ನು ಬಿಟ್ಟು ಪೇಟೆಗೆ ಬಂದು ಸೇರ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಈ ಪೇಟೆಯಲ್ಲಿಯೂ ಕೂಡ ಸ್ವಾವಲಂಬಿ ಬದುಕನ್ನು ಹೇಗೆ ಮಾಡಬಹುದು? ಅವರು ಮೊದಲು ಮಾಡಿದ ಕೆಲಸ ತಪ್ಪಿ ಹೋಗಿದ್ದಾರೆ, ಅವ್ರು ದಾರಿ ತಪ್ಪಿ ತಪ್ಪಿ ಆಗಿದೆ ಆಗಿದೆ. ಈಗೇನು ಮಾಡ್ಬೋದು? ಈಗ ಏನು ಮಾಡ್ತೀರಿ ನೀವು? ತಪ್ಪಿ ಆಗಿದೆ ಅದೀಗ, ಆದರೆ ಖರ್ಚು ಕಮ್ಮಿ ಮಾಡ್ಬೋದು. ನಿಮ್ಮ ಲಿಮಿಟ್ ಮಾಡಿದರೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಟ್ಟಿಗೆ ಮಾತ್ರ ಖರ್ಚು ಮಾಡ್ಬೋದು, ಖರ್ಚು ಮಾಡ್ಬೋದು. ಅದೊಂದು ಖಂಡಿತ ಮಾಡಲಿಕ್ಕಾಗುತ್ತೆ ಅವರಿಗೆ. ನೀವು ಹೋದ ಕೂಡಲೇ ಮಾಲಿಗೆ ಅದಕ್ಕಿದಕ್ಕೆ ಹೋಗ್ತಾರೆ, ಕೈ ಹಾಕಿ ಹಾಕಿ ತಗೊಳ್ತಾರೆ, ದುಡ್ಡು ಸ್ವೈಪ್ ಮಾಡ್ತಾರೆ, ಸ್ವೈಪ್ ಮಾಡ್ತಾರೆ. ಏನು ಮಾಡ್ತೀರಿ ಇವರನ್ನು? ಇವರನ್ನು ಚೇಂಜ್ ಮಾಡೋದು ಭಾರಿ ಕಷ್ಟ ಇದೆ. ಅವ್ರಿಗೆ ಕಷ್ಟ ಬರಬೇಕು ಇನ್ನು ಮುಂದೆ. ಕಷ್ಟ ಬಂದಮೇಲೆ ತನ್ನಷ್ಟಕ್ಕೆ ಅವರು ದಾರಿ ಹುಡುಕ್ತಾರೆ, ಇಲ್ಲದ್ರೆ ಇದು ಎಂಥದ್ದು. ಈಗ ಈಗ ನಮ್ಮ ಇವೆಲ್ಲ ಹಣ ಮಾಡೋ ಪ್ರಚೋದನೆ ಕೊಡುವಂಥವೆ. ನೀವು ಆರೋಗ್ಯದಲ್ಲಿ ಬದುಕಿ ಅಂತ ಹೇಳೋರು ಯಾರೂ ಇಲ್ಲ. ಅದಕ್ಕೆ ಏನೇನು ಮಾಡಬೇಕು ಅಂತ, ನೀವು ಆರೋಗ್ಯ ಹಾಳಾದರೆ ಬನ್ನಿ ಹಾಸ್ಪಿಟ್ಲಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಟ್ರೀಟ್ಮೆಂಟ್ ಎಲ್ಲಿ ಎಷ್ಟು ಕೊಡಲಿಕ್ಕಾಗುತ್ತೆ? ನಿಮ್ಮ ನ್ಯಾಚುರಲ್ ಹೆಲ್ತು ಈ ಆರ್ಟಿಫಿಷಿಯಲ್ ಹೆಲ್ತ್ ಈಗ ಬಹಳ ಡಿಫ್ರೆನ್ಸ್ ಇದೆ. ಒಂದಲ್ಲ ಒಂದೇ ಸರಿ ಭಾಳ ಸೋಲ್ತೀರಿ. ಆರೂರು ಮಂಜುನಾಥ್ ರವರೇ, ನೀವು ಬಹುಶಃ ಗಾಂಧಿ ಚಿಂತನೆಯ ಬಗ್ಗೆ ಪ್ರಸ್ತಾಪ ಮಾಡಿದಾಗಲೆಲ್ಲ ನೀವು ಹೇಳುವಂತಹದ್ದು ಚೇರ್ಕಾಡಿ ಉದಾಹರಣೆಯನ್ನು ನೀವು ತಗೊಳ್ತೀರಿ. ಎಕ್ಸಾಕ್ಟ್ಲಿ, ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಎಸ್ ಸರ್, ಚೇರ್ಕಾಡಿ ಅಲ್ಲ, ನಾವೀಗ ಎಣಿಸ್ತೀವಲ್ಲ ಅದು ಮಾಡ್ಲಿಕ್ಕಾಗಲ್ಲ, ಇದು ಮಾಡ್ಲಿಕ್ಕಾಗಲ್ಲ, ಈ ಕಾಲದಲ್ಲಿ ಸಾಧ್ಯ ಇಲ್ಲ ಹಾಗೆ ಹೀಗೆ ಅಂತ. ಚೇರ್ಕಾಡಿ ರಾಮಚಂದ್ರಯ್ಯರು ಒಂದು 10 ವರ್ಷಗಳಿಗೆ ಇದ್ರು. ನಿಮ್ಮ ತಂದೆಯವರು? ತಂದೆಯವರೇ ಇದ್ರು. ಅವರನ್ನು ಕಂಡು ಅವ್ರ ಹತ್ರ ಮಾತಾಡಿದವರು, ಅವರು ಬದುಕುವ ರೀತಿ ನೋಡಿದವರು, ಬಹುಶಃ ಎಲ್ಲರೂ ಒಪ್ತಾರೆ ಇದು ಸಾಧ್ಯ ಇದೆ, ಆದರೆ ಮಾಡಲಿಕ್ಕೆ ಮನಸ್ಸಿಲ್ಲ ಅಷ್ಟೇ. ಆ ನಮೂನೆ ಯಾರು ಸರ್ ಸುಮ್ಮನೆ ಒಂದು ಅಡ್ಡ ಇದು ಬೈರಾಸ್ ಉಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ತಾ ಇರಲಿಕ್ಕೆ ಯಾರಿಗೆ ಮನಸ್ಸಿದೆ? ಈಗ ಆಗೋದಿಲ್ಲ ಅಂತ ಕೈಬಿಟ್ಬಿಡ್ತಾರೆ. ಆದರೆ ಇವತ್ತಿಗೂ ಪ್ರಸ್ತುತ ಸರ್ ಒಂದು ಕುಟುಂಬವನ್ನು 2 ಎಕರೆ ಜಾಗದಲ್ಲಿ ಸಂಭಾಳಿಸಿದರೆ ಹಣ ಸಣ್ಣ ಒಂದು ಸುಮಾರು 1,00,000 ಹಣ ಸಂಪಾದನೆ ಮಾಡಿ ಉಳಿಸಿ ಹೋಗಿದ್ದಾರೆ ಅಷ್ಟೇ ಜಾಗದಲ್ಲಿ. ಇದು ಒಂಥರ ಪವಾಡವೇ. ಅದು ಗಾಂಧಿಯವರಿಗೂ ನನಗನ್ಸುತ್ತೆ ಗಾಂಧಿಯವರಿಗೂ ಏನು ವ್ಯತ್ಯಾಸ ಇರಲಿಲ್ಲ, ಇವರಿಗೆ ಸ್ವಲ್ಪ ನಾಲೆಜ್ ಕಮ್ಮಿ ಇತ್ತಷ್ಟೇ. ಗಾಂಧಿಯವರು ಅದೇ ಹೇಳಿದ್ದವರು, ನಿಮಗೆ ಬೇಕಾದ್ದನ್ನು ನೀವೇ ಬೆಳೆಸ್ಕೊಳ್ಳಿ, ನಿಮಗೆ ಬೇಕಾದ ವಸ್ತು ನೀವೇ ನೇಂದ್ಕೊಳ್ಳಿ, ಅದರಲ್ಲಿ ಸ್ವಲ್ಪ ಜಾಸ್ತಿ ಮಿಕ್ಕಿದ್ರೆ ಉಳಿದೋದಕ್ಕೆಲ್ಲ ಬೆಂಕಿ ಬೆಟ್ಟಿಗೆ ಅವು ಇವೆಲ್ಲ ಭಾಳ ಹೆಚ್ಚಾಗಿ ಹೇಳ್ತಾರೆ, ಬೆಂಕಿ ಬೆಟ್ಟಿಗೆ ಉಪ್ಪು ಇವೆಲ್ಲ ಬೇಕು ಮಾಡಲಿಕ್ಕಾಗಲ್ಲ, ಸೊ ಅದಕ್ಕೆ ವಿನಿಯೋಗಿಸಿ. ಶಿಕ್ಷಣ ನಿಮಗೆ ಈ ಶಿಕ್ಷಣ ಅಲ್ಲ, ಅವ್ರದ್ದು ಶಿಕ್ಷಣ, ಅವರ ಕಲ್ಪನೆ ಶಿಕ್ಷಣವೇ ಬೇರೆ ಇತ್ತದು. ನಮ್ಮನ್ನೆಲ್ಲ ಇದಕ್ಕೆ ಶಾಲೆಗೆ ಯಾಕೆ ಹೋಗುದು ಅಂತ ಹೇಳ್ತಾ ಇದ್ರು, ಇದರಲ್ಲೇ ಮನೆ ಇದರಲ್ಲೇ ದುಡೀರಿ ಅದರಲ್ಲಿ ನಿಮಗೆ ಎಲ್ಲ ಶಿಕ್ಷಣ ಸಿಗ್ತದೆ ಅಂತ. ಹೌದು ಅದು ಆ್ಯಕ್ಚುಲಿ ನನಗೆ ಆವಾಗ ಅನಿಸ್ತಿತ್ತು ಏನು ಹೇಳ್ತಾರೆ ಇವರು ಅಂತ, ಬಟ್ ಈಗ ಅನಿಸ್ತದೆ ಆ ಚಿಂತನೆಗಳು ಸಾರ್ವಕಾಲಿಕ ಪ್ರಸ್ತುತ, ಅದು ಎಲ್ಲ ಕಾಲಕ್ಕೂ ಪ್ರಸ್ತುತ. ನಿಮ್ಮಷ್ಟೇ ಸ್ವತಂತ್ರವಾಗಿ ಬದುಕಿದರೆ ನಿಮಗೆ ಯಾರ ಹೆದರಿಕೆಯೂ ಇಲ್ಲಲ್ಲ. ನಾಳೆ ಇದು ಎಂಥದ್ದು ಏನಾದ್ರು ಅನಾಹುತ ಆಯಿತು ಇದಾಯಿತು ಏನಾಗ್ತದೆ ನಿಮಗೆ? ಏನೂ ಆಗೋದಿಲ್ಲ. ನಿಮ್ಗೆ ನಿಮ್ಮ ಹತ್ರ ಇರೋದೇ ಸ್ವಲ್ಪ ಆದರೆ ಈಗ ಹಣ ಕದ್ಕೊಂಡು ಹೋಗ್ತಾರೆ ಅದು ಹೋಗ್ತಾರೆ, ಯಾರಿಗೂ ಇದು ಇದಿಲ್ಲ, ಇದಕ್ಕೆ ಹಣವೇ ಇಲ್ಲ ನಿಮ್ಮ ಹತ್ರ. ಬಟ್ ದೈನಂದಿಗೆ ಇದಕ್ಕೆ ಬೇಕಾದಷ್ಟು ಇದೆ ಸಾಕು, ಬಟ್ಟೆ ಊಟ ಮತ್ತು ಸ್ವಲ್ಪ ಉಳಿದೋದಕ್ಕೆ ಇದ್ದರೆ ಸಾಕಷ್ಟು. ಮತ್ತು ನಮಗೆ ಇನ್ನೊಂದು ಚಿಂತನೆ ಅಂದರೆ ನಮಗೆ ಸಾವಿನ ಭಯ ಇದೆ. ಇದು ಬಹಳ ಕೆಟ್ಟದ್ದು. ಮನುಷ್ಯನ

ವರ್ಷಪೂರ್ತಿ ಕಸಿ ಗಿಡಗಳನ್ನು ಉತ್ಪಾದಿಸುವುದಕ್ಕೂ ಕೂಡ ಸಾಧ್ಯ ಇದೆ. ಕಸಿ ಗಿಡಗಳ ತಾಕುಗಳು ಅಥವಾ ಕಸಿ ಕಡ್ಡಿ ಬ್ಯಾಂಕ್ಗಳ ಸ್ಥಾಪನೆ ಮತ್ತು ನಿರ್ವಹಣೆಯ ಬಗ್ಗೆ ಹೇಳುವುದಿದ್ರೆ, ಕಸಿ ಗಿಡಗಳನ್ನು ತಯಾರಿಸುವುದಕ್ಕೆ ಆಯಾ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳ ತಾಯಿ ಮರಗಳನ್ನು ಅವಶ್ಯವಾಗಿ ಗುರುತಿಸಬೇಕು. ಅಧಿಕ ಇಳುವರಿ ಕೊಡುವ ಉತ್ತಮ ಗುಣಮಟ್ಟದ ಕಸಿಯಿಂದ ಅಭಿವೃದ್ಧಿಪಡಿಸಿದ ತಾಯಿ ಗಿಡಗಳ ತಳಿಗಳನ್ನು ಸಂಗ್ರಹಿಸಿ 4 ಮೀಟರ್ x 4 ಮೀಟರ್ ಅಂತರದಲ್ಲಿ ಇವುಗಳನ್ನು ನಾಟಿ ಮಾಡಬೇಕು. ಮಳೆಗಾಲದಲ್ಲಿ ಶಿಫಾರಸು ಮಾಡಿರುವಂತಹ ರಸಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಪ್ರತಿ ಗಿಡಕ್ಕೆ ಸುಮಾರು 500 ಗ್ರಾಂನಷ್ಟು ಸಾರಜನಕ, 125 ಗ್ರಾಂನಷ್ಟು ರಂಜಕ ಹಾಗೂ 125 ಗ್ರಾಂನಷ್ಟು ಪೊಟ್ಯಾಶ್ ರಸಗೊಬ್ಬರವನ್ನು ಕೊಡಬೇಕು. ಗಿಡಗಳಿಂದ ಹೆಚ್ಚಿನ ಸಂಖ್ಯೆಯ ಕಸಿ ಕಡ್ಡಿಗಳನ್ನು ಪಡೆಯಬಹುದು. ರಾಸಾಯನಿಕ ಗೊಬ್ಬರದ ಜೊತೆಗೆ ಪ್ರತಿ ಗಿಡಕ್ಕೆ ಸುಮಾರು 20-25 ಕಿಲೋಗ್ರಾಂನಷ್ಟು ಸಾವಯವ ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರವನ್ನು ಕೊಡುವಂತಹದ್ದು ಒಳ್ಳೆಯದು. ಇದರಿಂದಾಗಿ ಗಿಡಗಳು ಚೆನ್ನಾಗಿ ಕವಲೊಡೆದು ಹೆಚ್ಚಿನ ಚಿಗುರುಗಳು ಬರ್ತವೆ. ತಾಯಿ ಗಿಡಗಳ ಎಳೆಯ ಚಿಗುರುಗಳನ್ನು ಚಹಾ ಸುರುಳಿಯ ಬಾಧೆಯಿಂದ ರಕ್ಷಿಸುವುದಕ್ಕೆ ಲ್ಯಾಂಡಾ ಸೆಹಿಯಲೋತ್ರಿನ್ ಕೀಟನಾಶಕವನ್ನು ಸಿಂಪಡಿಸಬಹುದು. 10 ಲೀಟರ್ ನೀರಿಗೆ 6 ಮಿಲಿಲೀಟರ್ನ ಹಾಗೆ ಬೆರೆಸಿ ಸಿಂಪಡಿಸಬೇಕು. ಹೂ ಬಿಡುವ ಕಾಲದಲ್ಲಿ ಹೂಗೊಂಚಲುಗಳನ್ನು ತೆಗೆಯುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಸಿ ಕಡ್ಡಿಗಳನ್ನು ಪಡೆಯಬಹುದು. ಸೆಪ್ಟೆಂಬರ್ನಿಂದ ಅಕ್ಟೋಬರ್ ತಿಂಗಳಲ್ಲಿ ಗಿಡಗಳನ್ನು ನೆಲದಿಂದ 1.5 ಮೀಟರ್ ಎತ್ತರದಲ್ಲಿ ಸವರುವುದರಿಂದ ಗಿಡಗಳ ಎತ್ತರವನ್ನು ನಿಯಂತ್ರಿಸಬಹುದು ಹಾಗೂ ಹೊಸ ಚಿಗುರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆಯಬಹುದು. ಚಿಗುರುಗಳು ಬಹುಬೇಗನೆ ಬೆಳೆದು ಜನವರಿಯಿಂದ ಫೆಬ್ರವರಿ ತಿಂಗಳಲ್ಲಿ ಸೂಕ್ತ ಕಸಿ ಕಡ್ಡಿಗಳು ದೊರೆಯುವುದಕ್ಕೆ ಪ್ರಾರಂಭಿಸುತ್ತವೆ. ರೈತರು ಸೂಕ್ತ ತಳಿಯ 8-10 ಕಸಿ ಗಿಡಗಳನ್ನು ತಮ್ಮ ಹೊಲದಲ್ಲಿ ಬೆಳೆಸಿಕೊಂಡರೆ ತಮಗೆ ಬೇಕಾದಷ್ಟು ಕಸಿ ಗಿಡಗಳನ್ನು ತಾವೇ ತಯಾರಿಸಿಕೊಳ್ಳಬಹುದು. ಕಸಿ ಕಡ್ಡಿಗಾಗಿ ಸುಮಾರು 3-5 ತಿಂಗಳ ಬೆಳವಣಿಗೆಯ ಹೂ ಬಿಡದ ಪಾರ್ಶ್ವರೆಂಬೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಆಯ್ಕೆ ಮಾಡಿದ ಕಡ್ಡಿಯು ನೇರವಾಗಿ 10-12 ಸೆಂಟಿಮೀಟರ್ಗಳಷ್ಟು ಉದ್ದ ಇದ್ದು ಕಂದು ಬಣ್ಣಕ್ಕೆ ಹೊರಳಿ ಪೆನ್ಸಿಲ್ ಗಾತ್ರದಷ್ಟು ದಪ್ಪಗಿತ್ತು. ತುದಿಯಲ್ಲಿ ಸುಪ್ತಾವಸ್ಥೆಯಲ್ಲಿರುವ ದಪ್ಪನಾದ ಮೊಗ್ಗನ್ನು ಹೊಂದಿರಬೇಕು. ಕಸಿ ಕೊಂಬೆಯ ತುದಿಯ 4-5 ಎಲೆಗಳನ್ನು ಕಡು ಹಸಿರು ಬಣ್ಣದ್ದಾಗಿದ್ದರೆ ಸೂಕ್ತ ಬಿಸಿಲು ಬೀಳುವ ಪ್ರದೇಶದಿಂದ ಕಸಿ ಕಡ್ಡಿಗಳ ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಆಯ್ಕೆ ಮಾಡಿದ ಕಸಿ ಕೊಂಬೆಯ ಎಲೆಗಳ ತುಟ್ಟುಗಳನ್ನು ಮಾತ್ರ ಉಳಿಸಿ ಉಳಿದ ಎಲೆಯ ಭಾಗವನ್ನು ಕತ್ತರಿಸಿ ತೆಗೆಯಬೇಕು. ಹೀಗೆ ಮಾಡಿದ 10 ದಿವಸಗಳ ನಂತರ ಕಸಿ ಕೊಂಬೆಗಳು ಕಸಿ ಕಟ್ಟುವುದಕ್ಕೆ ಸೂಕ್ತವಾಗಿರ್ತವೆ. ಕಸಿ ಕಡ್ಡಿಗಳನ್ನು ಈ ರೀತಿ ತಯಾರು ಮಾಡುವುದರಿಂದ ಕಸಿಯ ಯಶಸ್ಸು ಹೆಚ್ಚಾಗಿರುತ್ತದೆ. ಕಸಿ ಕಡ್ಡಿಗಳ ಮೊಗ್ಗುಗಳು ಮೊಳಕೆಯೊಡೆಯುವ ಮೊದಲೇ ಅದನ್ನು ತಾಯಿಗಿಡದಿಂದ ಬೇರ್ಪಡಿಸಿ ಕಸಿ ಕಟ್ಟುವುದಕ್ಕೆ ಉಪಯೋಗಿಸಬೇಕು. ಕಸಿ ಕಡ್ಡಿಗಳನ್ನು ಬಿಸಿಲೇರುವ ಮುಂಚೆ ತಾಯಿಗಿಡದಿಂದ ಬೇರ್ಪಡಿಸುವುದರಿಂದ ಕಸಿ ಕಡ್ಡಿಗಳು ಒಣಗುವುದನ್ನು ತಪ್ಪಿಸಬಹುದು. ಕಸಿ ಕಡ್ಡಿಯನ್ನು ತಾಯಿಗಿಡದಿಂದ ಬೇರ್ಪಡಿಸಿದ ನಂತರ ನೀರಿನಲ್ಲಿ ಅದ್ದಿ ತೆಗೆದು ಪಾಲಿಥೀನ್ ಚೀಲದಲ್ಲಿ ಹಾಕಿ ಕಸಿ ಕಟ್ಟುವ ಜಾಗಕ್ಕೆ ಕೊಂಡೊಯ್ಯಬೇಕು. ಒದ್ದೆ ಬಟ್ಟೆಯೊಂದಿಗೆ ಪಾಲಿಥೀನ್ ಚೀಲದಲ್ಲಿ ಸುತ್ತಿಟ್ಟ ಕಸಿ ಕಡ್ಡಿಗಳನ್ನು 3-4 ದಿವಸಗಳವರೆಗೂ ಕೂಡ ಬಳಸಿಕೊಳ್ಳಬಹುದು. ಹಾಗೆಯೇ ಅಡಿ ಸಸಿಗಳ ಬೆಳೆಯಿಸುವಿಕೆಯು ಕೂಡ ಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಮಧ್ಯಮ ಗಾತ್ರದ ಹೊಸ ಬೀಜಗಳನ್ನು ಕೊಯ್ಲಿನ ಸಮಯ ಅಂದರೆ ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಸಂಗ್ರಹಿಸಿ 2-3 ದಿವಸ ಬಿಸಿಲಿನಲ್ಲಿ ಒಣಗಿಸಿ ಬಿತ್ತನೆಗೆ ಉಪಯೋಗಿಸಬೇಕು. ಇಂತಹ ತಾಜಾ ಬೀಜಗಳನ್ನು ನೀರಿನಲ್ಲಿ ಮುಳುಗಿಸಿ ತೇಲುವಂತಹ ಬೀಜಗಳನ್ನು ಬಿಟ್ಟು ಉಳಿದ ಆರೋಗ್ಯವಂತ ಒಳ್ಳೆಯ ಬೀಜಗಳನ್ನು ಮಾತ್ರ ಬಿತ್ತನೆಗೆ ಬಳಸಬೇಕು. ಬೀಜಗಳನ್ನು ಹಾಕುವ ಮೊದಲು ಮಣ್ಣು, ಮರಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪ್ರತಿ 2 ಕಿಲೋಗ್ರಾಂ ಮಿಶ್ರಣಕ್ಕೆ 10 ಗ್ರಾಂನಷ್ಟು ಶಿಲಾರಂಜಕವನ್ನು ಸೇರಿಸಿ 25 ಸೆಂಟಿಮೀಟರ್ ಉದ್ದ ಹಾಗೂ 15 ಸೆಂಟಿಮೀಟರ್ ಅಗಲದ 300 ಗೇಜ್ ದಪ್ಪದ ಪಾಲಿಥೀನ್ ತೊಟ್ಟೆಗಳಲ್ಲಿ ತುಂಬಿಸಬೇಕು. ಪಾಲಿಥೀನ್ ತೊಟ್ಟೆಗಳನ್ನು ಉಪಯೋಗಿಸುವ ಮೊದಲು ಪ್ರತಿ ತೊಟ್ಟೆಯಲ್ಲಿ 1/2 ಸೆಂಟಿಮೀಟರ್ ವ್ಯಾಸದ 30-40 ರಂಧ್ರಗಳನ್ನು ಮಾಡುವುದರಿಂದ ತೊಟ್ಟೆಯಲ್ಲಿನ ಮಿಶ್ರಣದ ಹೆಚ್ಚುವರಿ ನೀರು ಬಸಿದು ಹೋಗುವುದಕ್ಕೆ ಸಹಕಾರಿಯಾಗುತ್ತದೆ. ತೊಟ್ಟೆಯಲ್ಲಿ ಮಿಶ್ರಣವನ್ನು ಚೆನ್ನಾಗಿ ಅದುಮಿ ತುಂಬಿಬೇಕು. ಈ ರೀತಿ ಸರಿಯಾಗಿ ತುಂಬದೇ ಇದ್ದಲ್ಲಿ ಬೀಜ ಬಿತ್ತಿ ನೀರು ಹಾಕಿದ ನಂತರ ತೊಟ್ಟೆಯ 1/2 ಭಾಗದವರೆಗೂ ಮಿಶ್ರಣ ಕುಸಿದು ಹೋಗುವ ಸಾಧ್ಯತೆ ಇದ್ದು ಬೇರು ಸಸಿಯ ಬೆಳವಣಿಗೆ ಹೆಚ್ಚು ಸದೃಢವಾಗಿರುವುದಿಲ್ಲ. ಚೆನ್ನಾಗಿ ತುಂಬಿದ ತೊಟ್ಟೆಗಳನ್ನು ಮಡಿಗಳಲ್ಲಿ 1 ಮಡಿಗೆ 1,000 ತೊಟ್ಟೆಗಳ ಹಾಗೆ ಸಾಲಾಗಿ ಜೋಡಿಸಬಹುದಾಗಿದೆ. ಬೀಜಗಳನ್ನು ಬಿತ್ತುವ ಹಿಂದಿನ ದಿನ ಬೀಜಗಳನ್ನು ನೀರಿನಲ್ಲಿ ನೆನೆ ಹಾಕುವುದರಿಂದ ಬೀಜಗಳಲ್ಲಿ ಮೊಳಕೆ ಸಮನ್ನಾಗಿ ಮತ್ತು ಶೀಘ್ರವಾಗಿ ಬರುವುದಕ್ಕೆ ಸಹಾಯವಾಗುತ್ತದೆ. ಈ ರೀತಿ ನೆನೆ ಹಾಕಿದ ಬೀಜಗಳನ್ನು ತೇವ ಹೊಂದಿರುವಂತಹ ಮಿಶ್ರಣ ತುಂಬಿದ ತೊಟ್ಟೆಗಳಲ್ಲಿ 1 ಅಂಗಳ ಆಳದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತಿದ ನಂತರ ತೊಟ್ಟೆಗಳು ನೆನೆಯುವ ಹಾಗೆ ನೀರನ್ನು ಕೊಡಬೇಕು. ತೊಟ್ಟೆಗಳನ್ನು ಹುಲ್ಲಿನಿಂದ ಮುಚ್ಚುವುದರಿಂದ ಮೊಳಕೆಯು ಶೀಘ್ರವಾಗಿ ಬರುವುದಕ್ಕೆ ಸಹಕಾರಿಯಾಗುತ್ತದೆ. ಮೊಳಕೆಯೊಡೆಯು ಸಸಿಗಳು ಹೊರಬರುವ ಸಂದರ್ಭದಲ್ಲಿ ಹುಲ್ಲನ್ನು ಸಂಪೂರ್ಣವಾಗಿ ತೊಟ್ಟೆಯ ಮೇಲಿನಿಂದ ತೆಗೆಯಬೇಕು. ಬೇಸಿಗೆಯ ಬಿಸಿಲು ಹೆಚ್ಚಿರುವ ಸಮಯದಲ್ಲಿ ಸಸಿ ಮಡಿಗಳಿಗೆ ಶೇಕಡ 50% ನೆರಳನ್ನು ಕೊಡುವಂತಹದ್ದು ಸೂಕ್ತ. ಹಾಗೆ ಬೀಜ ಬಿತ್ತಿದ ನಂತರ ಪ್ರತಿ ನಿತ್ಯವೂ ಕೂಡ ಸಸಿ ಮಡಿಗಳಿಗೆ ನೀರನ್ನು ಕೊಡಬೇಕು. ಮಳೆ ಬರ್ತಾ ಇರುವಾಗ ನೀರುಣಿಸುವಂತಹ ಅಗತ್ಯ ಇಲ್ಲ. ಬಿತ್ತಿದ ಬೀಜಗಳು 15-20 ದಿವಸಗಳಲ್ಲಿ ಮೊಳಕೆಯೊಡೆಯುವುದಕ್ಕೆ ಪ್ರಾರಂಭಿಸುತ್ತವೆ. ಬೇಸಿಗೆಯಲ್ಲಿ ಬಿತ್ತಿದ ಹೊಸ ಬೀಜಗಳು ಇನ್ನೂ ಬೇಗನೆ ಮೊಳಕೆಯೊಡೆಯುತ್ತವೆ. ಬೀಜಗಳು ಮೊಳಕೆಯೊಡೆಯುವಾಗ ಮೊಳಕೆಯೊಂದಿಗಿನ ಬೀಜದ ದಳಗಳು ತಿನ್ನಲು ರುಚಿಯಾಗಿರುವುದರಿಂದ ಹಕ್ಕಿಗಳು, ಇಲಿ, ಹೆಗ್ಗಣ ಮತ್ತು ಚಿಕ್ಕ ಮಕ್ಕಳಿಂದ ಇವುಗಳನ್ನು ರಕ್ಷಿಸಬೇಕಾಗ್ತದೆ. ಮಳೆಗಾಲದಲ್ಲಿ ಅಡಿ ಸಸ್ಯಗಳ ತೊಟ್ಟೆಯಲ್ಲಿ ನೀರಿನಾಂಶ ಜಾಸ್ತಿಯಾದಾಗ ತೊಟ್ಟೆಗಳ ಬದಿಗಳನ್ನು ಅಮುಕುವುದರಿಂದ ತೊಟ್ಟೆಯಲ್ಲಿನ ಹೆಚ್ಚುವರಿ ನೀರು ಬಸಿದು ಹೋಗಿ ಸಸಿಗಳು ಕೊಳೆಯುವುದನ್ನು ತಪ್ಪಿಸಬಹುದು. ಸಸಿಗಳ ಬುಡಕೊಳೆ ರೋಗವನ್ನು ನಿಯಂತ್ರಿಸುವುದಕ್ಕೆ ಶೇಕಡ 1 ಬೋರ್ಡೋ ದ್ರಾವಣ ಅಥವಾ ಶೇಕಡ 0.1 ಕಾರ್ಬೆಂಡಜಿಮ್ ದ್ರಾವಣವನ್ನು 10 ದಿವಸಗಳ ಅಂತರದಲ್ಲಿ ಸಿಂಪಡಿಸಬಹುದು. ಮಳೆಗಾಲದಲ್ಲಿ ಬೀಜ ಬಿತ್ತನೆ ಮಾಡಿದಲ್ಲಿ ಇಂತಹ ಸಮಸ್ಯೆ ಜಾಸ್ತಿಯಾಗಿ ಕಂಡುಬರುತ್ತದೆ. ಒಂದು ವೇಳೆ ಬಿತ್ತಲೇಬೇಕಾದಂತಹ ಸಂದರ್ಭದಲ್ಲಿ ನರ್ಸರಿ ಮಡಿಗಳಿಗೆ ಮಳೆಯಿಂದ ರಕ್ಷಣೆಯನ್ನು ಕೊಡಬೇಕು. ನರ್ಸರಿ ಗಿಡಗಳಿಗೆ ಬರುವಂತಹ ಕೀಟಬಾಧೆಯನ್ನು ನಿಯಂತ್ರಿಸುವುದಕ್ಕೆ ಸೂಕ್ತ ಕೀಟನಾಶಕಗಳ ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗ್ತದೆ. ಮೃದು ಕಾಂಡ ಕಸಿ ವಿಧಾನದಿಂದ ಗೇರು ಸಸ್ಯಗಳನ್ನು ಅಭಿವೃದ್ಧಿಪಡಿಸಬಹುದು. ಇದರಲ್ಲಿ ಅಡಿ ಸಸಿಯ ತಯಾರಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಕಸಿ ಕಟ್ಟುವಿಕೆಯನ್ನು ನೆರಳಿನ ಆಶ್ರಯವಿರುವ ಜಾಗ ಅಥವಾ ನರ್ಸರಿ ಕುಟ್ಟಿಗೆಯಲ್ಲಿ ಮಾಡುವಂತಹದ್ದು ಒಳ್ಳೆಯದು. ಆಯ್ಕೆ ಮಾಡಿದ ಅಡಿ ಸಸಿಯ ಕೆಳಗಿನೊಂದು ಜೊತೆ ಎಲೆಗಳನ್ನು ಬಿಟ್ಟು ಉಳಿದ ಎಲೆಗಳನ್ನು ಹರಿತವಾದ ಚೂರಿಯಿಂದ ತೆಗೆಯಬೇಕು. ಗಿಡದ ಬುಡದಿಂದ 15-20 ಸೆಂಟಿಮೀಟರ್ ಎತ್ತರದಲ್ಲಿ ಕಾಂಡದ ಭಾಗ ಮೆದುವಾಗಿದ್ದು ಆ ಭಾಗದಲ್ಲಿ ಅಡ್ಡವಾಗಿ ಕತ್ತರಿಸಿ ಕಸಿ ಗಿಡದ ಮೇಲುಭಾಗವನ್ನು ತೆಗೆಯಬೇಕು. ಕತ್ತರಿಸಿದ ಭಾಗದಿಂದ ಸುಮಾರು 6-7 ಸೆಂಟಿಮೀಟರ್ ಆಳದ ಸೀಳೊಂದನ್ನು ಮಾಡಿಕೊಳ್ಳಬೇಕಾಗ್ತದೆ. ಅಡಿ ಗಿಡಕ್ಕೆ ಹೊಂದುವಂತಹ ಕಸಿ ಕಡ್ಡಿಯನ್ನು ಆರಿಸಿಕೊಂಡು ಅದರ ಉದ್ದವನ್ನು 10 ಸೆಂಟಿಮೀಟರಿಗೆ ತಗ್ಗಿಸಿಕೊಳ್ಳಬೇಕು. ಕಸಿ ಕಡ್ಡಿಯ ಬುಡಭಾಗದಲ್ಲಿ ಎರಡೂ ಬದಿಗೆ ಸಮನಾಗಿ ಬೆಣೆಯ ಆಕಾರದಲ್ಲಿ ಅಥವಾ ವಿ ಆಕಾರದಲ್ಲಿ 6-7 ಸೆಂಟಿಮೀಟರ್ ಉದ್ದಕ್ಕೆ ಕೆತ್ತಿ ಅದನ್ನು ಸೀಳಿದ ಅಡಿ ಸಸಿಯ ಕಾಂಡ ಭಾಗಕ್ಕೆ ಸೇರಿಸಬೇಕು. ಹೀಗೆ ಸೇರಿಸುವಾಗ ಕಸಿ ಕಡ್ಡಿ ಹಾಗೂ ಅಡಿ ಸಸಿಯ ಒಂದು ಬದಿಯ ತೊಗಟೆಯಾದರೂ ಸರಿ ಹೊಂದುವಂತೆ ಜೋಡಿಸಿಕೊಳ್ಳಬೇಕು. ಕೆಲವೊಮ್ಮೆ ಕಸಿ ಗಿಡಗಳು ದಪ್ಪವಿದ್ದು ಬೇರು ಸಸಿಗಳ ಕಾಂಡ ತೆಳ್ಳಗಿದ್ದರೆ ಎರಡೂ ಬದಿಗೆ ಸರಿಯಾಗಿ ಹೊಂದಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಕನಿಷ್ಠ ಒಂದು ಬದಿಗಾದರೂ ಹೊಂದುವಂತೆ ಸೇರಿಸಿ ಕಟ್ಟುವುದರಿಂದ ಕಸಿ ಮಾಡಲು ಅನುಕೂಲವಾಗ್ತದೆ. ಈ ರೀತಿ ಜೋಡಿಸಿದ ಭಾಗವನ್ನು 2 ಸೆಂಟಿಮೀಟರ್ ಅಗಲದ 30 ಸೆಂಟಿಮೀಟರ್ ಉದ್ದದ 100 ಕೆಜಿ ಪಾಲಿಥೀನ್ ಪಟ್ಟಿಯ ಸಹಾಯದಿಂದ ಬಿಗಿಯಾಗಿ ಕಟ್ಟಬೇಕು. ಕಸಿ ಕಟ್ಟಿದ ನಂತರ ಕಸಿ ಕಟ್ಟಿದ ಭಾಗವು ಒಣಗದ ಹಾಗೆ ಮಾಡುವುದಕ್ಕೆ 20 ಸೆಂಟಿಮೀಟರ್ ಉದ್ದ ಹಾಗೂ 4 ಸೆಂಟಿಮೀಟರ್ ಅಗಲದ 200 ಕೆಜಿನ ಪಾಲಿಥೀನ್ ಚೀಲವನ್ನು ಕಸಿ ಕಡ್ಡಿಗೆ ಟೋಪಿಯಂತೆ ಬಳಸಬೇಕು. ಇದರಿಂದ ಕಸಿ ಕಡ್ಡಿಯಲ್ಲಿ ಚಿಗುರು ಬೇಗನೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಕಸಿ ಕಟ್ಟಿದ ಗಿಡಗಳನ್ನು 2-3 ವಾರಗಳ ಕಾಲ ನೆರಳಿನ ಆಶ್ರಯದಲ್ಲಿ ಇಡುವುದರಿಂದ ಮೊಗ್ಗುಗಳಿಂದ ಹೆಚ್ಚಿನ ಚಿಗುರು ಬರುವುದಕ್ಕೆ ಅನುಕೂಲವಾಗ್ತದೆ. 2-3 ವಾರಗಳ ನಂತರ ಕಸಿ ಕಡ್ಡಿಯ ಮೇಲಿನ ಪಾಲಿಥೀನ್ ಟೋಪಿಯನ್ನು ತೆಗೆದು ಗಿಡಗಳನ್ನು ಬೆಳಕಿರುವ ಜಾಗಕ್ಕೆ ಸ್ಥಳಾಂತರಿಸಬೇಕು. ಯಶಸ್ವಿ ಕಸಿ ಗಿಡಗಳು 3-4 ವಾರಗಳಿಗೆ ಬೆಳವಣಿಗೆಯನ್ನು ತೋರಿಸುತ್ತವೆ ಹಾಗೂ 3-4 ವಾರಗಳಲ್ಲಿ ಸುಮಾರು 70-80% ಗಿಡಗಳು ಚಿಗುರುಡಿಯುತ್ತವೆ. ಕಸಿ ಗಿಡಗಳ ಯಶಸ್ಸು, ಅಡಿ ಸಸಿಗಳ ಬೆಳವಣಿಗೆ, ಕಸಿ ಕಡ್ಡಿಗಳ ಆಯ್ಕೆ, ಕಸಿ ಕಟ್ಟುವ ವಿಧಾನ, ಕಸಿ ಕಟ್ಟುವವರ ಕೌಶಲ್ಯತೆ, ಕಸಿ ಕಟ್ಟುವ ಕಾಲ, ತೇವಾಂಶ, ಉಷ್ಣಾಂಶ ಈ ಎಲ್ಲ ಅಂಶಗಳ ಮೇಲೆ ಅವಲಂಬಿತವಾಗಿರ್ತವೆ. ಸಾಮಾನ್ಯವಾಗಿ ಶೇಕಡ 65-70% ಯಶಸ್ಸನ್ನು ಪಡೆಯಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 56,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 42,000 ರಿಂದ 48,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 24,000 ರಿಂದ 28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 12,000ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 2,950 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 2,950 ರಿಂದ 3,050 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 38,000ರಿಂದ 48,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,200ರಿಂದ 3,000 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 3,000ರಿಂದ 4,000 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 3,000ರಿಂದ 3,500 ರೂಪಾಯಿಗಳು, ನೇಂದ್ರ ಕ್ವಿಂಟಾಲಿಗೆ 3,400ರಿಂದ 4,000 ರೂಪಾಯಿಗಳು.